ಘೋಷಣೆ. ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದಾಗಿ ದಾವೋಸ್ನಲ್ಲಿ ಕರ್ನಾಟಕಕ್ಕೆ ಪ್ರಾತಿನಿಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಗಂಭೀರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 or 15 days ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗದ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಬಿಎಸ್ ತ್ರಿನೇಶ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮೇವು ಮೆಲುಕು ಬಾನುಲಿ ಸರಣಿಗೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ಪಶು ಆರೋಗ್ಯ ನಿರ್ವಹಣೆ ಕುರಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನನ್ನೊಂದಿಗೆ ಇದ್ದಾರೆ ಮಂಡ್ಯದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿ ಎಸ್ ತ್ರಿನೇಶ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಕೇಶಮೂರ್ತಿಗಳೇ, ತಮಗೂ ಸಹ ನಿಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಹಾಗೂ ರೈತ ಬಾಂಧವರಿಗೂ ಸಹ ಮೇವು ಮತ್ತು ಮೆಲುಕು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ರೈತ ಬಾಂಧವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅವನ್ನ ನೇರವಾಗಿ ಫೋನಿನ ಕಾರ್ಯಕ್ರಮದ ಮುಖಾಂತರ ಕೇಳಬೇಕು ಅಂತ ಕೇಳ್ಕೊತೀನಿ. ಕೇಳಿದ್ರೆ ಈಗ ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ. 251-2582 STD ಕ್ರಮ ಸಂಖ್ಯೆ 0821 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ನಮಸ್ಕಾರ, ಯಾರು ಎಲ್ಲಿಂದ ಮಾತಾಡ್ತೀರಿ ಸರ್? ಹೇಳಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ತಾಲೂಕು ಸೋತ್ರ. ನಮಸ್ಕಾರಗಳು, ಕಾರ್ಯಕ್ರಮ ಸ್ವಾಗತ. ಹೇಳಿ ಮಹದೇಶ್. ಇಟ್ರೆ ಏನೋ ಕಟ್ ಆಗ್ತಾ ಇದೆ ಅಲ್ವಾ ನಿಮ್ದು ಮಾತು? ಇಲ್ಲ, ಸರಿಯಾಗಿ ಆಯ್ತಾ ಗುರುಗಳ ಬಂದ್ ನಿಂತ್ಕೊಂಡವ್ನೆ. ಕೇಳಿ ಕೇಳಿ ಪ್ರಶ್ನೆ ಕೇಳಿ. ಮಹದೇಶ್ ಇಟ್ರೆ ಹೇಳಿ, ನಾನು ಡಾಕ್ಟರ್ ತ್ರಿನೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು. ನಮಸ್ತೆ ಮಹದೇಶ್ ಇಟ್ರೆ, ಹೇಳಿ. ಇದು ಪಶು ಸಂಖ್ಯೆ ಅಲ್ಲ ಕರ್ತವ್ಯ ಏನು ಅಂತ ಒಂದ್ ಪ್ರಶ್ನೆ. ಏನೋ ಪ್ರಶ್ನೆ, ನಾನು ವಿಸಿ ಫಾರಂಲಿ ಇದು ಕೋಲ್ಗಳಿನ ಇದು ಪಾಪಸ್ ಗಳಿನ ಮೇವಾಗಿ ಬೆಳೆದು ತೋರಿಸಿದ್ರು. ಈಗ ನಮ್ಮ ಜಮೀನಲ್ಲಿ ಇರತಕ್ಕಂತ ಪಾಪಸ್ ಗಳಿನ ಮೇವಾಗಿ ಉಪಯೋಗಿಸ್ಬೋದಾ ಅಂತ ನನ್ನ ಪ್ರಶ್ನೆ ಗುರುಗಳೇ. ಎರಡು ಪ್ರಶ್ನೆ ಇದೆ ನಿಮ್ದು. ಎರಡು ಪ್ರಶ್ನೆ ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಗೀತೆ ಆಡಿದಾರಲ್ಲ ರಚನೆಕಾರರಿಗೂ ನಮ್ಮ ಗೀತೆ ಆಡಿದಂತ ಮೇವು ಇದಕ್ಕೆ ಮೆಲುಕಿಗೆ ಆಡಿದಾರಲ್ಲ ಆ ಸಂಗೀತಗಾರರಿಗೂ ನಾವು ಅಭಿನಂದನೆ ಸಲ್ಲಿಸ್ಬಿಡಿ ಗುರುಗಳೇ. ಆಯ್ತು ಸರ್, ಖಂಡಿತವಾಗ ಸಲ್ಲಿಸ್ತೀವಿ ಸರ್. ಪ್ರಶ್ನೆಗೆ ಉತ್ತರ, ಮೊದಲನೇದು ನೀವು ಕೇಳಿದ್ದು ಪಶು ಸಖಿಯರ ಕರ್ತವ್ಯಗಳ ಬಗ್ಗೆ ಅಲ್ವಾ ಕೇಳಿದ್ದು? ಹೌದು ಗುರುಗಳೇ. ಪಶು ಸಖಿಯವ್ರನ್ನ NRLM ಇದರ ಅಡಿನಲ್ಲಿ ಅವ್ರನ್ನ ಪಂಚಾಯತಿಗೆ ಒಬ್ಬೊಬ್ಬರು ಹೆಣ್ಮಕ್ಳುಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರು ಹೆಣ್ಮಕ್ಳುಗಳು ಕರ್ತವ್ಯ ಏನಂದ್ರೆ ನಮ್ಮ ಇಲಾಖೆಗೆ ಮತ್ತೆ ರೈತರಿಗೆ ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥದ್ದವರು. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇಲಾಖಾ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದು ಲಸಿಕಾ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರನ್ನ ರೈತರಿಗೆ ಮುಟ್ಟಿಸ್ತಕ್ಕಂಥದ್ದು. ಆಮೇಲೆ ಜಾನುವಾರುಗಳಲ್ಲಿ ಕರು ಹಾಕುತ್ತೆ, ಹಸುಗಳು ಕರು ಹಾಕಿದಾಗ ಅದರದ್ದು ನಮ್ಮ ದಾಖಲೆಗಳನ್ನ ನಮಗೆ ಯಾರ ಮನೆಯಲ್ಲಿ ಯಾವಾಗ ಕರು ಆಗ್ತು ಅಂತ ನಮಗೆ ಅದರದ್ದು ಏನು ಮಾಹಿತಿನ ನಮ್ಮ ಇಲಾಖೆ ಕೊಡ್ತಕ್ಕಂಥದ್ದಾಗಿರ್ಬೋದು ಈ ಥರದ್ದು, ಅಥವಾ ನಮ್ಮಲ್ಲಿ ಏನಾದರೂ ಒಂದು ಲಸಿಕಾ ಕಾರ್ಯಕ್ರಮಗಳಲ್ಲಿರ್ತಕ್ಕಂಥದ್ದು ಅಥವಾ ಜಾನುವಾರು ಈ ಗಣತಿ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಹಾಯನ ಪಡ್ಕೊಂಡು ಅವ್ರ ಹತ್ರ ನಾವು ಕೆಲಸನ ನಿರ್ವಹಣೆ ಮಾಡಕ್ಕೆ ಅವರಿಗೆ ಸೂಚನೆ ಕೊಡ್ತೀವಿ. ಅವರಿಗೆ ವಾಪಸ್ ಕಳ್ಳಿನ ಮೇವಾಗಿ ಬಳಸ್ಬೋದು ಅಂತ ಕೊಡ್ಬೋದು ಸರ್ ಅವರು ವರದಿ ಅಂತಂದರೆ ಅವರು ಮಾಹಿತಿ ಕೊಡ್ತಾರೆ ಅಷ್ಟೇ, ಇಂಥವ್ರದ್ದು ತೀರೋಗಿದೆ ಯಾರನ್ನು ಸಂಪರ್ಕ ಮಾಡಬೇಕು ಯಾವ ಥರ ಅದನ್ನು ಪರಿಹಾರನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ಸಂತೋಷ ಸಂತೋಷ. ಇನ್ನೊಂದು ವಾಪಸ್ ಕಳ್ಳಿದ ಹೇಳಿದ್ರಲ್ಲ, ನಮ್ಮ ಇದರಲ್ಲಿ ಬೆಳೆಗಳು ಇದ್ರ ಪಕ್ಕದಲ್ಲಿರ್ತಕ್ಕಂಥ ಜಮೀನಲ್ಲಿರ್ತಕ್ಕಂಥ ವಾಪಸ್ ಕಳ್ಳಿಗಳು ಕೊಡಕ್ಕೆ ಬರಲ್ಲ, ಯಾಕೆಂದ್ರೆ ಅದ್ರಲ್ಲಿ ಮುಳ್ಳುಗಳಿರ್ತದೆ ಹಾಗಾಗಿ ಕೊಡಕ್ಕೆ ಬರಲ್ಲ. ನೀವು ಅಲ್ಲಿ ವಿ ಸಿ ಫಾರ್ಮಲ್ಲಿ ನೋಡಿದ್ವಿ ಅಂತಂದ್ರಲ್ಲ ಅದನ್ನು ಮಾತ್ರ, ಅದನ್ನು ಏನಂತಂದ್ರೆ ಎಲ್ಲಿ ನಮಗೆ ಮೇವಿನ ಕೊರತೆ ಆಗ್ತದಲ್ಲ ಅಂಥ ಕಡೆಯಲ್ಲಿ ಮಾತ್ರ, ಯಾವುದು ಇದರಲ್ಲಿ ನಮ್ಮಲ್ಲಿ ಈ ಬಂಜರು ಭೂಮಿಗಳಿರ್ತಾವೆ ನೋಡಿ ಇದರಲ್ಲಿ, ಅಥವಾ ನಮ್ಮ ಇದರಲ್ಲಿ ಅದು ಈ ಡ್ರೈ ಲ್ಯಾಂಡ್ ಆಗಿರ್ಬೋದು ಅಥವಾ ಈ ಇದಂತೀವಲ್ಲ ನಾವು ಏನ್ ಹೇಳ್ತೀವಿ ಒಣಭೂಮಿ ಆಗಿರ್ಬೋದು ಅಥವಾ ಈ ಬರಳುಗಾಡು ಪ್ರದೇಶ ಇರ್ತದ ನೋಡಿ ಈ ಕಡೆ ಗುಜರಾತ್ ಈ ಸೈಡ್ ಇರ್ತದಲ್ಲ ಅಂತ ಕಡೆಯಲ್ಲಿ ಮೇವು ಸಿಗದೇ ಇದ್ದಾಗ ಅದನ್ನ ಒಂದು ಪರ್ಯಾಯವಾಗಿ ಉಪಯೋಗಿಸಕ್ ಅಷ್ಟೇ, ಪೂರ್ಣವಾಗಿ ಅದನ್ನ ಮೇವಾಗಿ ಉಪಯೋಗಿಸಕ್ ಆಗಲ್ಲ. ಒಳ್ಳೆಯದು ಮಾಧವ್ ಶೆಟ್ರೆ, ಉಪಯೋಗಿಸಕ್ಕಾಗಲ್ಲ ಅಂತೀವಿ, ಉಪಯೋಗಿಸೋದ್ ಬೇಡ. ಸರಿ ಗುರುಗಳ, ಒಳ್ಳೆ ಮಾಹಿತಿ ಕೊಟ್ಟಿದ್ದೆ ಗುರುಗಳ, ತುಂಬಾ ತುಂಬಾ ಅಭಿನಂದನೆ, ಧನ್ಯವಾದಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಯಾರು ಇಲ್ಲಿ? ರೈತರು ಡಾಕ್ಟರ್ ಕೆ ಸಮೃದ್ಧಿ ಸರ್ ಅವರಿಗೆ ನಮಸ್ತೆ ಸರ್. ನಮಸ್ಕಾರ, ಮಹೇಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್ ಸರ್. ವೆಟರ್ನರಿ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ಶ್ರೀನಿವಾಸ ಬೇಗರ ಅವ್ರಿಗೆ ನಮಸ್ತೆ ಸರ್. ನಮಸ್ತೆ ಪ್ರಕಾಶ್ ಅವರು. ಸರ್, ಪಶು ವೈದ್ಯರು ಪಶು ವೈದ್ಯರ ಕಾರ್ಯವೈಖರಿ ಬಗ್ಗೆ ನಮ್ಗೆ ನಗರ ನಿವಾಸಿಗಳಿಗೆ ನಮ್ಗೆ ಅಷ್ಟು ತಿಳಿದಿಲ್ಲ. ಅದು ಗ್ರಾಮೀಣ ಪ್ರದೇಶದ ಜನರು ಡಾಕ್ಟರ್ ಅಂದ್ರೆ ಎರಡು ರೀತಿ ಕರೀತಾರೆ ಸರ್, ಒಂದು ಜನನ್ ಡಾಕ್ಟರ್, ಇನ್ನೊಂದು ಧನನ್ ಡಾಕ್ಟರ್. ಹೌದು. ಈ ಧನನ್ ಡಾಕ್ಟರ್ಗೆ ತಮ್ಗೆ ಹಳ್ಳಿ ಮಂದಿ ಎಷ್ಟೊಂದು ಪ್ರೀತಿ ಗೌರವಗಳನ್ನ ಕೊಡ್ತಾರೆ ಅಂತ ನಮ್ ಶಂಕರ್ನಾಗ್ ಅವರು ತಾವೇ ಬಗ್ಗೆ ಚಿತ್ರದಲ್ಲಿ ತಾವೇ ಒಬ್ರು ಪಶು ಡಾಕ್ಟರ್ ಆಗಿ ತೋರಿಸಿದ್ದಾರೆ ಸರ್. ಹೌದು ಸರ್. ಈಗ ನಮ್ ಪ್ರಶ್ನೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಶುಭಾಗ್ಯ ಯೋಜನೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಸರ್? ಈಗ 2024 25ನೇ ಸಾಲಿನಲ್ಲಿ ಪಶುಭಾಗ್ಯ ಯೋಜನೆ ಜಾರಿಗೆ ಬಂದಿಲ್ಲ ಈಗ. ಸೊ ಅದಲ್ದಲ್ಲಿ ಬೇರೆ ಇದೆ ನಮ್ಮಲ್ಲಿ ಏನಂತಂದ್ರೆ, ಈಗ ಕೆಲವು ಕಾರ್ಯಕ್ರಮಗಳು ನಮ್ಮಲ್ಲಿ 24-25ರಲ್ಲಿ. ಹಲೋ, ಹೇಳಿ ಸರ್. ಹೇಳಿ ಸರ್, ಅವ್ರದ್ದು ಲೈನ್ ಕಟ್ ಆಯ್ತು, ಕೇಳಿಸ್ಕೊತಿರ್ತಾರೆ ರೇಡಿಯೋ. ಹೇಳಿ. ಸೊ ಇದರಲ್ಲಿ ನಮ್ಮಲ್ಲಿ ಏನಂತಂತಂದ್ರೆ, ಈಗ ಅಮೃತ ಜೀವನ ಯೋಜನೆ ಅಂತಂತೇಳಿ ಅದರಲ್ಲಿ ಕೆಲವು ಕಾರ್ಯಕ್ರಮಗಳಿದ್ದಾವೆ. ಅದಲ್ದಲ್ಲೇ ನಮ್ಮಲ್ಲಿ ಈಗ ಮಿಲ್ಕ್ ಇನ್ಸೆಂಟಿವ್ ನಿಮಗೆಲ್ಲ ಗೊತ್ತಿದೆ, ಆಗಲೇ ನಿಮಗೆ ಹೈನುಗಾರಿಕೆಗೆ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಕ್ಕಂಥದ್ದು, ಆಮೇಲೆ ಆಕ್ಸಿಡೆಂಟಲ್ ಡೆತ್ ಆಗಿರ್ತಕ್ಕಂಥದ್ದು ಅಂದರೆ ಆಕಸ್ಮಿಕವಾಗಿ ಮರಣ ಹೊಂದಿರತಕ್ಕಂಥ ರಾಶಿಗಳಿಗೆ ನಾವು ಕೊಡ್ತಕ್ಕಂಥದ್ದು 10,000 ಕೊಡ್ತೀವಿ. 6 ತಿಂಗಳು ಮೇಲ್ಪಟ್ಟಂಥ ಯಾವ್ದಾರು ರಾಶಿಗಳು ಅಂದರೆ ಹಸು ಎಮ್ಮೆ ದನಗಳಾಗಿರ್ಬೋದು, ಅದಕ್ಕೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದ್ದಾವೆ. ಅದೇ ರೀತಿ ಕುರಿಗಳಲ್ಲಿ ಏನಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ 5,000 ಕೊಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದೆ. 6 ತಿಂಗಳು ಒಳಪಟ್ಟಿದ್ರೆ ಅವ್ರನ್ನ 3,500 ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದ್ದಾವೆ. ಓಕೆ, ಈ ಯೋಜನೆಗಳ ಲಾಭವನ್ನು ಅವರು ಪಡ್ಕೊಳ್ಳಿ. ಮುಂದಿನ ದೂರವಾಣಿ ಕಡೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ, ಯಾರೋ ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಮಾತಾಡಿ. ನಾಗರಾಜ್ ಅಂತ ಮಗಳಿಂದ. ಹೇಳಿ ನಾಗರಾಜ್. ನಾಗರಾಜ್ ಅವರು ಹೇಳಿ. ನಮಸ್ತೆ ಸರ್. ನಮಸ್ತೆ. ಈ ರಸಮೇವದ ಒಳ್ಳೆ ತಳಿಗಳು ಯಾವ್ದು? ರಸಮೇವಗೆ ನೀವು ಮಾಡೋದಕ್ಕೆ ನೀವು ನೇಪಿಯರನ್ನು ಉಪಯೋಗಿಸ್ಕೋಬೋದು. ಅದು ಸಾಮಾನ್ಯವಾಗಿ ಎಲ್ಲರೂ ನೇಪಿಯರು ಅಥವಾ ನಾವು ಮೇವಿನ ಜೋಳ ಅಂತ ಬರುತ್ತಲ್ಲ, ಮೇವಿನ ಜೋಳನು ಸಾಮಾನ್ಯವಾಗಿ ಉಪಯೋಗಿಸ್ತದೆ. ಇವೆರಡು ಥರನ ಜಾಸ್ತಿ ಉಪಯೋಗಿಸ್ತಾರೆ. ಸೊ ಅದರಲ್ಲಿ ಏನಂದರೆ ರಸಮೇವ ತಯಾರು ಮಾಡೋದಕ್ಕೆ ನಿಮಗೆ ಶೇಕಡ ಎಷ್ಟು ನೀರಿನಂಶ ಇರಬೇಕು ಅನ್ನೋದನ್ನು ದೃಢೀಕರಣ ಮಾಡಿಕೊಂಡು ಅದನ್ನು ಯಾವುದೇ ಥರದ ಗಾಳಿ ಆಡದಿರೋ ರೀತಿಯಲ್ಲಿ ಸಂಸ್ಕರಣೆ ಮಾಡೋದಕ್ಕೆ ಅದರ ಕಾರ್ಯಕ್ರಮಗಳಿದ್ದಾವೆ ಅವು. ಸೊ ರಸಮೇವಾಗ ಅವೆರಡನ್ನ ತಳಿಗಳನ್ನೇ ಜಾಸ್ತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು. ಉಪಯೋಗಿಸ್ಕೋಬೋದು, ಬಟ್ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮುಂದಿನ ದಿನಗಳಲ್ಲಿ ಕೊಡ್ಲಿ ಅಂತ ಅನ್ಬಿಟ್ಟು ರಸಮೇವ ರೈತರೇ ತಯಾರು ಮಾಡ್ಕೊಳ್ಳೋ ಇದೆ, ಮಾಡ್ಕೋಬಹುದು. ರಸಮೇವ ತಯಾರಿಕೆ ಬಗ್ಗೆನೂ ಇದೆ, ಖಂಡಿತವಾಗೂ ಮಾಹಿತಿ ದೊರೆಯುತ್ತೆ ನಿಮ್ಗೆ. ಮಾಡ್ಕೋಬಹುದು, ಸಣ್ಣದಾಗ ಮಾಡ್ಕೋಬಹುದು. ಈಗ ಏನಾದ್ರೆ ಬ್ಯಾಗ್ಸ್ ಬರ್ತಾವ ನಿಮ್ಗೆ, 5 ಕೆಜಿದು 1,000 ಕೆಜಿದು ಬ್ಯಾಗ್ಗಳು ಮಾಡ್ಕೋಬಹುದು. ಅದೇ ಮಳ್ಳೆ ಮಾಡೋ ವ್ಯವಸ್ಥೆ ಸ್ವಲ್ಪ ಖಂಡಿತವಾಗೂ ತಿಳಿಸ್ತೀವಿ. ಮೇವು ಮೆಲುಕು ಬಾನಡಿ ಸರಣಿ ಆರಂಭ ಮಾಡಿರೋ ಉದ್ದೇಶನೇ ಅದು. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ನಾಗರಾಜ್. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾವು ಶಿವಪ್ರಸಾದ್ ಗಾಂಧಾರಿಂದ ಮಂಡ್ಯ ತಲುಪ್ತೇವೆ. ಹೇಳಿ ಶಿವಪ್ರಸಾದ್. ಶಿವಪ್ರಸಾದ್ ಹೇಳಿ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್. ಮತ್ತೆ ಸರ್, ಈ ನಮ್ಮ ರೈತರಿಗೆ ಸ್ವಲ್ಪ ಸೈಲೇಜ್ ಸ್ವಲ್ಪ ಇದೇಳ್ಕೊಡ್ಬೇಕು ಸರ್. ಸೈಲೇಜ್ ಉತ್ಪಾದನೆ ಮಾಡೋದಕ್ಕೆ ನಮ್ಮಲ್ಲಿ ನೋಡಿ ಹೆಂಗೆ ಅಂತಂದ್ರೆ, ಈಗ ಮಂಡ್ಯ ಜಿಲ್ಲೆನಲ್ಲಿ ಸಾಮಾನ್ಯವಾಗಿ ಮೇವಿನ ಕೊರತೆಗಳು ಅಷ್ಟೊಂದು ಕಂಡು ಬರಲ್ಲ. ಸೊ ಮೇವು ಯಾವಾಗ ಬರಗಾಲದಲ್ಲಿ ಆಗಿರ್ಬೋದು ಅಥವಾ ನೀರಿನ ಕೊರತೆ ಆದಾಗ ಏನಾಗುತ್ತೆ ಅನ್ನಿಸುತ್ತೆ, ಮೇವು ಸಿಗದೆ ಅಂತ ಪಕ್ಷದಲ್ಲಿ ಸೊ ನೀರಾವರಿ ಪ್ರದೇಶದಲ್ಲಿ ಏನಂತಂದ್ರೆ ಅವ್ರು ಬಳ್ಕೋಬಹುದು ಅದನ್ನು. ಇದನ್ನ ನೇಪಿಯರು ಅಥವಾ ಮೇವಿನ ಜೋಳಗಳನ್ನು ಬೆಳೆದು ಅದನ್ನು ಸಣ್ಣದಾಗಿ ಒಂದು ಇಂಚದ ರೀತಿಯಲ್ಲಿ ಕಟ್ ಮಾಡಿದ್ರೆ ಎರಡು ಮೂರು ಥರ ಮಾಡ್ಬೋದು ಅದರಲ್ಲಿ. ಒಂದು ನಿಮಗೆ ಆಳವಾಗಿ ಗುಂಡಿ ತೋಡಿ ನೀರು ಸೀಪೇಜ್ ಆಗದಿರೋ ರೀತಿಯಲ್ಲಿ ಅದ್ರ ಒಳಗಡೆ ಲೈನಿಂಗ್ ಕೊಟ್ಕೊಂಡು ಆ ಥರ ತೊಟ್ಟಿಗಳು ಮಾಡ್ಕೋಬೋದು ಅಥವಾ ಬಂಕರ್ ಟೈಪ್ ಅಂತ ಮಾಡ್ಕೋಬೋದು. ಈ ಥರದ್ದು ಒಂದು ಎರಡು ಮೂರು ಥರದಲ್ಲಿ ಮಾಡ್ಕೋಬೋದು. ಸೊ ಅದನ್ನು ನೀವು ಮಾಡಬೇಕಾದ್ರೆ ಏನಂದರೆ ಅದನ್ನು ನೀರಿನ ಪ್ರಮಾಣ ಅಂದರೆ ತೇವಾಂಶ ಎಷ್ಟಿರಬೇಕು ಅಂತ ನೋಡ್ಕೊಂಡು, ಸೊ ಅದರಲ್ಲಿ ನೀವು ಒಟ್ಟು 60 ದಿವಸ ಆಗಿರ್ತಕ್ಕಂಥ ಮೇವನ್ನು ಕಟಾವು ಮಾಡಿ ಒಂದು ಇಂಚಿನ ಮುಖಾಂತರ ನೀವು ಕಟ್ ಮಾಡಿ, ಒಂದು ಇಂಚ ಇರಬೇಕು. ಸೊ ಕಟ್ ಮಾಡಿ ನಂತರ ಅವನ್ನ ನೀವು ಅದನ್ನ ಲೇಯರ್ ಬೈ ಲೇಯರ್ ಹಾಕ್ಬೇಕು, ಅಂದ್ರೆ ಪದರಗಳ ಮೂಲಕ ಹಾಕ್ಬಿಟ್ಟು ಅದನ್ನ ಟೈಟ್ ಆಗಿ ಅದನ್ನ ಒತ್ತಿ ಆಳವಾಗಿ ಏರ್ ಇರೋದನ್ನೆಲ್ಲ ತೆಗಿಯೋ ರೀತಿನಲ್ಲಿ ಮಾಡ್ಕೋಬೇಕು. ಅದಕ್ಕೆ ಬೇಗ ಆಗ್ಬೇಕು ಅಂದ್ರೆ ಕಲ್ಚರ್ ಬರುತ್ತೆ, ಅದಕ್ಕೆ ಸೈಲೇಜ್ ಕಲ್ಚರ್ ಅಂತಾನೆ ಬರುತ್ತೆ. ಸೊ ಆ ಕಲ್ಚರ್ ಅನ್ನ ಹಾಕಿ ಏರ್ ಟೈಟ್ ಆಗಿ ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ಬೇಕು ಅದನ್ನ. ಸೊ ಒಂದು 40-45 ದಿವಸ ಆದ ನಂತರ ನೀವು ಅದನ್ನ ಕಳೆದ ಮೇಲೆ ನೀವು ಒಂಥರ ಸುಮಧುರವಾದಂಥ ವಾಸನೆ ಬರುತ್ತೆ, ಒಂದು ಆ ವಾಸನೆ ಬರೋ ರೀತಿಯಲ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ಅಂತ ಬರುತ್ತೆ, ಅಂದರೆ ಬಂಗಾರದ ಬಣ್ಣ ಬರುತ್ತೆ. ಅದೇ ಕಮರ್ಷಿಯಲ್ ಆಗಿ ಕೆಲವರು ಉತ್ಪಾದನೆ ಮಾಡಿ ಕೊಡ್ತಾ ಇದಾರೆ. ಸೊ ಅದನ್ನು ಹಾಕ್ಬೋದು, ಅಂದ್ರೆ ಬ್ಯಾಗ್ಸ್ ಅಲ್ಲಿ ಬರುತ್ತೆ ಅದು. ಹೌದು ಸರ್. ಮತ್ತೆ ಸರ್, ಇದರಲ್ಲಿ ಸೈಲೇಜ್ ಫೀಡಿಂದ ಮೇವಿಂದ ಒಳ್ಳೆ ಹಾಲು ಬರ್ತಾ ಇದೆ ಅಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ ನಿಮಗೆ. ಹೌದು ಸರ್, ಅದು ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತೆ ಒಂದು ಸರ್, ಈಗ ಹಸುಗಳಿಗೆ ಯಾವ ಈ ಫೀಡ್ಸ್ ಇವಾಗ ನೋಡಿ, ಒಂದು ಒಂದು ಲೀಟರ್ಗೆ ಎಷ್ಟು ಫೀಡ್ ಹಾಕ್ಬೇಕು ಅನ್ನೋದನ್ನು ರೈತರಿಗೆ ಸ್ವಲ್ಪ ಇದಾಗ್ಬೇಕು ಸರ್. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಕನ್ವೆನ್ಷನಲ್ ಫೀಡ್ ಅಂದರೆ ಇದನ್ನ ಏನು ಇದನ್ನ ನಾವು ಫೀಡನ್ನ ಉಪಯೋಗಿಸ್ತಿರಲ್ಲ ನೀವು, ಸಮತೋಲನ ಆಹಾರ ಅಂತ ಏನು ಹೇಳ್ತೀವಿ, ಅದನ್ನು ದೇಹದ ಪೋಷಣೆಗೆ ನಾವು 2 ಕೆಜಿಯಷ್ಟು ಕೊಡಬೇಕಾಗತ್ತೆ. ಅಂದರೆ ಹಾಲಿನ ಉತ್ಪಾದನೆಗಲ್ಲ, ದೇಹದ ಪೋಷಣೆಗೆ ನಾವು 2 ಕೆಜಿಯಷ್ಟು ಕೊಡಬೇಕು, ಅಂದರೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೋದು. ಸೊ ಹಾಲು ಉತ್ಪಾದನೆಗೆ ಅಂತಂದರೆ 1 ಲೀಟ್ರಿಗೆ 1/2 ಕೆಜಿಯಷ್ಟು ಅಂದರೆ 500 ಗ್ರಾಮ್ನಷ್ಟು ಇದನ್ನು ನಾವು ಸಮತೋಲನ ಆಹಾರ ಕೊಡಬೇಕಾಗತ್ತೆ. ಅದರಲ್ಲಿ ನೀವು ಬೈಪಾಸ್ ಏನಾರು ಕೊಡ್ತೀವಿ ಅಂತಂದರೆ, ಅಥವಾ ಬೈಪಾಸ್ ಪ್ರೋಟೀನ್ ಅಂತ ಇದೆ, ಬೈಪಾಸ್ ಫ್ಯಾಟ್ ಅಂತಲೂ ಬರುತ್ತೆ ಫೀಡ್ಗಳು. ಸೊ ಅದನ್ನು ಕೊಡ್ಬೇಕಾದ್ರೆ 1 ಲೀಟ್ರಿಗೆ 400 ಗ್ರಾಮ್ ರೀತಿಯಲ್ಲಿ ಬೇಕಾದ್ರೆ ಲೆಕ್ಕ ಹಾಕ್ಬಿಟ್ಟು ಕೊಡ್ಬೋದು ಎಷ್ಟು ಇಳುವರಿ ಕೊಡುತ್ತೆ. ಡ್ರೈ ಫೀಡೇ ಕೊಡಬೇಕು ಯಾವತ್ತೂ ಅಷ್ಟೇ. ಅವೇನಂದ್ರೆ ಮೊದಲೇ ಅದನ್ನು ಸ್ಟೀಮಲ್ಲಿ ಬೇಯಿಸಿರ್ತಾರೆ. ಸೊ ಹಾಗಾಗಿ ಅದನ್ನು ನಮ್ಮಲ್ಲಿ ರೈತರುಗಳು ಏನು ಮಾಡ್ತಾರೆ ಅಂತಂದರೆ, ಅದಕ್ಕೆ ಫೀಡ್ ಹಾಕ್ಬಿಟ್ಟು ಉನಿ ಹಾಕಿದ್ದನ್ನು ಚೆನ್ನಾಗಿ ನೀರು ಹಾಕ್ಬಿಡ್ತಾರೆ, ಒಂಥರ ಪಾಯಸ ಮಾಡ್ದಂಗೆ ಮಾಡ್ತಾರೆ. ಸೊ ಆ ಥರ ಮಾಡಿ ಕೊಡಬಾರ್ದು. ಡ್ರೈ ಫೀಡ್ ಕೊಟ್ಟರೆ ಅದನ್ನು ತಿಂದು ಜಗದಾಗ ಇದನ್ನು ಅದನ್ನು ಜಲರಸದ ಜೊತೆ ಬರೀತದೆ, ಬೆರೆದಾಗ ಅದನ್ನು ಪಚನ ಕ್ರಿಯೆ ಚೆನ್ನಾಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಡ್ರೈ ಫೀಡ್ ಕೊಡೋದೇ ಉತ್ತಮ. ನಮಸ್ಕಾರ. ನಮಸ್ಕಾರ ಸರ್. ಆಯ್ತು ಆಯ್ತು. ನಮಸ್ತೆ ಶುಭ್ರಸಾದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ. ಯಾರು, ಎಲ್ಲಿಂದ? ಹೇಳಿ ವೆಂಕಟರಮಣ ಅವರೇ. ವೆಂಕಟರಮಣ ಅವ್ರು ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ ಬ್ರದರ್ ಒಂದು 15 ದನಗಳು ಮಡಿಕೊಂಡವ್ರ, ಅಂದ್ರೆ ಉಳೋಗಿಲ್ಲ, ಕರೆಯಂಗಿಲ್ಲ, ಡೆಡ್ ಆಗಿದೆ ಸರ್. ಅವ್ರು ಸರಿಯಾದ ಮಟ್ಟದಲ್ಲಿ ಮೇವು ಕೊಡ್ತಿಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ. ನಮ್ಮಲ್ಲಿ ಬಂದಂತ ಹುಲ್ನ ಸ್ವಲ್ಪ ಹಾಕ್ತೀವಿ ನಾವು. ಆಮೇಲೆ ಹುಲ್ ತಿರಿದ ಮೇಲೆ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗ್ತದೆ, ನಾವು ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ಹುಲ್ಗೆ, ಮೇವಿಗೆ, ದನಗಳಿಗೆ. ಯಾವ ಅಧಿಕಾರಿಗಳ ಮಟ್ಟದಲ್ಲಿ ಸುಮಾರು ಸರಿ ನಾನು ಟ್ರೈ ಮಾಡಿದೆ, ಯಾರಾದ್ರಿಂದ ಹೆಲ್ಪ್ ಆಗುತ್ತೆ ಅಂತ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ಸರಿಯಾದ ಮಟ್ಟದಲ್ಲಿ ಅವನು ಆ ದನಗಳಿಗೆ ಮನೆಯೊಳಗೆ ಕಟ್ಟಾಕೋದಾಗ್ಲಿ ಅಥವಾ ಬಿಸಿಲು ಟೈಮಲ್ಲಿ ಅವನು ನೆರಳು ಕಟ್ಟೋದಾಗ್ಲಿ, ಯಾವ ಒಂದು ನೇರವಾಗಿ ಅವನು ನಿರ್ವಹಿಸ್ತಾ ಇಲ್ಲ ಸರ್. ಅವರು ಒಂದಷ್ಟು ದಿನ ಶಿಕ್ಷಕರಾಗಿ ವರ್ಕ್ ಮಾಡ್ತಿದ್ರು ಬೇರೆ ಕಡೆ, ಅದ್ ಬಿಟ್ಮೇಲೆ ನಮ್ದೇ ದನಗಳಲ್ವಾ ನಾನು ಮೇಯಿಸ್ತೀನಿ ಅನ್ಬಿಟ್ಟು ಈಗ ನಮ್ಗೆ ಯಾರು ಕೇರ್ ಮಾಡ್ತಿಲ್ಲ. ಆ ದನಗಳನ್ನ ಬೇರೆಯವ್ರಿಗೆ ಯಾರು ಕೊಡಿಸಿ ಅವ್ರು ನಾವು ಉತ್ತಮವಾಗಿ ಬೆಳೆಸಕ್ಕೆ ಆದ್ರೂ ಒಂದ್ ಹೆಲ್ಪ್ ಆಗ್ಲಿ ಅಂದ್ರೆ ಅದು ಕೊಡ್ತಾ ಇಲ್ಲ ಸರ್. ಹಂಗಾಗಿ ನಾನು ಇಲಾಖೆ ಕಡೆಯಿಂದ ಸುಮಾರು ಸರಿ ಕೇಳಿದೆ, ಯಾರು ನಿಮ್ ಸ್ವಂತ ದನಗಳಿಂದ ನಾವೇನು ಹೆಲ್ಪ್ ಮಾಡಕ್ ಆಗಲ್ಲ ಅಂತಿದ್ರೆ, ನಮ್ಗೆ ಸ್ವಲ್ಪ ಮೇವ್ ಆದ್ರೂ ಸಪೋರ್ಟ್ ಆಗ್ಲಿ ಅಥವಾ ಅವಕ್ಕೆ ಬೇರೆ ತರ ಏನಾದ್ರು ಅನುಕೂಲ ಆಗ್ಲಿ, ತಮ್ಮ ಇಲಾಖೆಯಿಂದ ಅವ್ರು ಬಂದು ನೋಡಿ ಅವ್ರಿಗೊಂಚೂರು ಮಾಹಿತಿ ಕೊಟ್ಟು ಇದರ ಮೇಯಿಸಬಾರ್ದು ಅಂತ ಸರಿಯಾದ ಮಟ್ಟ ನಿರ್ವಹಿಸ್ಬೇಕು ಅಂತನೋ ಏನಾದ್ರೂ ಒಂಚೂರು ಹೆಲ್ಪ್ ಮಾಡ್ಕೊಡಕ್ ಆಗುತ್ತೆ ಸರ್ ತಮ್ಮಿಂದ. ನೋಡಿ, ನಿಮ್ಮಲ್ಲಿ ಈಗ ನಂಜನಗೂಡು ತಾಲೂಕು ಅಂದ್ರಲ್ವಾ ನೀವು? ಹೌದು, ಬಳ್ಳಿ ಸಹಾಯಕ ನಿರ್ದೇಶಕರು ಅಥವಾ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಅಂತ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಸೊ ನಮ್ಮಲ್ಲಿ ರಾಜ್ಯ ಸರ್ಕಾರದಿಂದ ಏನ್ ಮಾಡ್ತೀವಿ, ನಮ್ಮ ಇಲಾಖೆಯಿಂದ ನಾವೇನ್ ಮಾಡ್ತೀವಿ, ಮೇವಿನ ಬೀಜಗಳನ್ನು ಕೊಡ್ತಾ ಇರ್ತೀವಿ. ಸೊ ಮೇವಿನ ನಿಮ್ಮಲ್ಲಿ ನೀರಾವರಿ ಇದೆ ಅಂತಂದ್ರೆ ನೀವು ಮೇವಿನ ಬೀಜಗಳನ್ನು ಉಚಿತವಾಗಿ ಪಡ್ಕೋಬಹುದು. ಅದಲ್ದಲೇನೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಲವಣ ಮಿಶ್ರಣಗಳನ್ನು ಕೊಡ್ತೀವಿ. ಸೊ ಅದನ್ನು ತಗೊಂಡು ನೀವು ಬೇಕಾದ್ರೆ ಉಪಯೋಗಿಸ್ಕೋಬಹುದು, ಅವೆಲ್ಲ ಉಚಿತವಾಗಿ ಕೊಡ್ತಕ್ಕಂಥದ್ದು. ಸೊ ಅವರು ನೇರವಾಗಿ ಸಂಪರ್ಕ ಮಾಡಿದ್ರೆ ನಿಮಗೆ ಅದಕ್ಕೆ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ತಾರೆ ಅವರು. ಸರ್, ಈಗ ಯಾವುದೇ ಒಂದು ಒಂದು ವಿಚಾರಗಳನ್ನ ತಗೊಳಲ್ಲ ಸರ್ ಅವರು, ಅವ್ರು ನಾನ್ ಮಾಡಿದ್ರೆ ಸರಿ ಅಂತ ಸರ್, ನಾವು ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲ, ನೀವು ಅವರನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಸರ್, ವೆಂಕಟರಮಣ ಅವರೇ, ಅವ್ರು ನಿಮಗೆ ಸರಿಯಾದ ಮಾಹಿತಿ ಇಲಾಖೆನಲ್ಲಿ ಎಲ್ಲ ನಿಮಗೆ ಉಚಿತವಾಗಿರ್ತಕ್ಕಂಥ ತುಂಬಾ ಕಾರ್ಯಕ್ರಮಗಳಿದಾವೆ. ಒಮ್ಮೆ ಭೇಟಿ ಮಾಡಿ, ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಪಶುವೈದ್ಯರೇ ಆಗಿರುವುದು, ನಿಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಪಶುವೈದ್ಯರು ಇರ್ತಾರೆ, ಅವ್ರನ್ನ ಭೇಟಿ ಮಾಡಿದ್ರು ನಿಮಗೆ ಪರಿಹಾರ ಸಿಗುತ್ತೆ. ಒಳ್ಳೆಯದು ವೆಂಕಟರಮಣ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಈಗ ನೀವು ಜಾನುವಾರು ಗಣತಿ ಮಾಡ್ತಾ ಇದ್ದೀರಲ್ಲ, ಹೌದು, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಈಗ ಜಾನುವಾರು ಗಣತಿ ನಾವು ಈಗ ಮಾಡ್ತಾ ಇರತಕ್ಕಂಥದ್ದು 21ನೇ ಜಾನುವಾರು ಗಣತಿ. ಸೊ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಏನು ಅಂತಂದ್ರೆ, ಉದ್ದೇಶ ಏನಂತಂದರೆ ನಮ್ಮಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ ಅಂತ ಒಂದು ಗಣತಿ ಮಾಡೋದ್ರಿಂದ ಉದ್ದೇಶ ಏನಂದರೆ ಯೋಜನೆಗಳನ್ನು ರೂಪಿಸೋಕ್ಕೋಸ್ಕರ ಇದು ಅನುಕೂಲ ಆಗುತ್ತೆ. ಸೊ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತಳಿಗಳಿದ್ದಾವೆ, ಸೊ ಅದನ್ನು ಇಳುವರಿ ಎಷ್ಟೆಷ್ಟು ಬರ್ತಾ ಇದೆ, ನಾವು ಹಾಲಿನ ಇಳುವರಿನೂ ಅದರಲ್ಲಿ ಇದನ್ನು ರೆಕಾರ್ಡ್ ಮಾಡ್ತಾರೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ ಬದನವಾಳಿಂದ. ಹೇಳಿ ವೆಂಕಟೇಶ್ ಅವರೇ. ಸರ್, ಅದೀಗ ಕೃಷಿ ಇಲಾಖೆಯಿಂದ ಈಗ ಪಶುಗಳನ್ನ ಮೊದಲೆಲ್ಲ ಕೊಡ್ತಿದ್ರು ಸರ್ ರೈತರಿಗೆ ಸಹಾಯಧನದ ರೂಪದಲ್ಲಿ, ಈಗ ಏನಾದರೂ ಅದಕ್ಕೆ ಅವಕಾಶ ಇದೆಯಾ ಸರ್? ಈಗದಲ್ಲಿ 2024-25 ಇದನ್ನು ಪಶುಭಾಗ್ಯ ಇದನ್ನು ಅನೌನ್ಸ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದು ಅನೌನ್ಸ್ ಆದರೆ ಅದನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಆಯಿತು ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಹೇಳ್ತಾ ಇದ್ರಿ ಜಾನುವಾರು ಗಣತಿ ಬಗ್ಗೆ. ಅದು ಇನ್ನೊಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್. ಹಲೋ. ಹಾಂ, ಅಲ್ಲ ಅಲ್ಲ, ನೀವು ಹೇಳಿ ಜಾನುವಾರು ಗಣತಿ ಬಗ್ಗೆ. ಸೊ ಅದು ಈಗ ಮಾಡ್ತಕ್ಕಂಥದ್ದು ನಾವು 21ನೇ ಜಾನುವಾರು ಗಣತಿ. ಸೊ ಇದರಲ್ಲಿ ಪ್ರತಿಯೊಂದು ನಾವು ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಅದರಲ್ಲಿ ಮಿಶ್ರ ತಳಿಗಳಿದಾವ, ನಮ್ಮಲ್ಲಿ ಎಕ್ಸಾಟಿಕ್ ಅಂದರೆ ವಿದೇಶಿ ತಳಿಗಳನ್ನು ಇದಾವ ಅಂತ ನೋಡಿಕೊಂಡು ಅದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಇದನ್ನು ಜಾನುವಾರುಗಳು, ಈಗ ಆಡಾಗಿರ್ಬೋದು, ಕುರಿ ಆಗಿರ್ಬೋದು, ತಳಿವಾರು, ಮತ್ತು ಹೌಸ್ ಹೋಲ್ಡ್ಗಳನ್ನು ಪ್ರತಿಯೊಂದು ಮನೆ ಮನೆಗೂ ತೆರಳಿ ಅದರಲ್ಲಿ ಅವ್ರ ಮನೆಯಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ ಅಂತ ಒಂದು ಒಂದು ಗಣತಿ ಕಾರ್ಯಕ್ರಮದಲ್ಲಿ ಇವನ್ನ ಆನ್ಲೈನ್ನಲ್ಲೇ ಅಂದರೆ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನಾವು ಇದನ್ನು ನೋಂದಾಯಿಸ್ತೀವಿ. ಸೊ ರೈತರ ಮನೆ ಬಾಗಿಲಿಗೆ ಹೋದಾಗ ಏನಂತಂದರೆ, ನಮ್ಮ ರೈತರುಗಳಲ್ಲಿ ಒಂದು ವಿನಂತಿ ಏನಂತಂದರೆ, ನಿಖರವಾದ ಮಾಹಿತಿ ಕೊಟ್ಟಷ್ಟು ಒಳ್ಳೆಯದು. ಯಾಕೆ ಅಂತಂದರೆ, ನಿಖರವಾದ ಮಾಹಿತಿಗಳು ಇದ್ದಾಗ ಸರ್ಕಾರ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸೋಕ್ಕೆ ಅನುಕೂಲ ಆಗ್ತದೆ ಅಂತಂತೇಳಿ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಾನು ಬಿಳಿಕೆರೆಯಿಂದ ಚಿನ್ನಣ್ಣ ಸರ್. ಹೇಳಿ ಚಿನ್ನಣ್ಣ ಅವರು. ಸರ್, ಹೊಸ ತಳಿ ಇಲಾಖೆ ಸರ್ ಎಲ್ಲಿ ಸಿಗುತ್ತೆ ಸರ್, ಅದಕ್ಕೆ ಕೇಳೋಣ ಅಂತ ಬರ್ತೆ. ಹೊಸ ತಳಿ ಅಂತ, ನಾನು ಡಾಕ್ಟರ್ ತ್ರಿನೇಶ್ ಚೆನ್ನಣ್ಣವರೇ. ಸರ್, ನಮ್ಮಲ್ಲಿ ಈಗ ಬ್ರೀಡಿಂಗ್ ಪಾಲಿಸಿ ಅಂತ ಒಂದು ಇರುತ್ತೆ. ಬ್ರೀಡಿಂಗ್ ಪಾಲಿಸಿನಲ್ಲಿ ಏನಂದರೆ, ರಾಜ್ಯ ಸರ್ಕಾರದಲ್ಲಿ ಇಂತಿಂಥ ತಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಅದರಲ್ಲಿ ಹೊಸ ತಳಿಗಳನ್ನು ನಾವು ತಂದು ಅದನ್ನು ಏನು ಇಲ್ಲಿಗೆ ಯಾವ ರೀತಿ ಹೊಂದ್ಕೊಳುತ್ತೆ ಅನ್ನೋದು ಇನ್ನೂ ಗೊತ್ತಿರಲ್ಲ ನಮಗೆ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಏನಂದರೆ HF ಮಿಶ್ರತಳಿ ಮತ್ತು ಜರ್ಸಿ ಮಿಶ್ರತಳಿಗಳು. ಅದಲ್ದಲೇ ಬೇರೆ ಬೇರೆ ತಳಿಗಳಿದೆ, ನಾಟಿ ತಳಿಗಳನ್ನು ನಮ್ಮ ಬೇರೆ ರಾಜ್ಯಗಳಿಂದನೂ ತಂದು ಸಾಕಾಣಿಕೆ ಮಾಡೋರು ಇದ್ದಾರೆ. ಸೊ ಸದ್ಯಕ್ಕೆ ನಮ್ಮಲ್ಲಿ ಮಿಶ್ರತಳಿಗಳಲ್ಲಿ ನಿಮಗೆ HF ಮಿಶ್ರತಳಿ, ಜರ್ಸಿ ಮಿಶ್ರತಳಿಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಒಳ್ಳೆಯದು. ಒಳ್ಳೆಯದು ಚಿನ್ನಣ್ಣವರೇ, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ. ಹೇಳಿ ಸರ್, ಯಾರು ಎಲ್ಲಿಂದ? ಸರ್ ನಾವು ಚಿನ್ನಸ್ವಾಮಿ ಅಂತ ಸರ್, ಎಚ್ಚಿನಕೋಟೆ ಹೊಳೆಗುಂಡಿ ಗ್ರಾಮದವರು. ಹೇಳಿ ಚಿನ್ನಸ್ವಾಮಿಗಳ. ಸರ್, ಈಗ ಜಾನುವಾರು ಗಣತಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಸರ್, ಅದು ಎಷ್ಟು ವರ್ಷಕ್ಕೊಂದ್ಸರಿ ನಡೀತದೆ ಅಂತ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಇದು ಜಾನುವಾರು ಗಣತಿ ನೋಡಿ ಚಿನ್ನಸ್ವಾಮಿ ಅವರೇ, ಇದನ್ನ 5 ವರ್ಷಗಳಿಗೆ ಒಮ್ಮೆ ಇದನ್ನ ಮಾಡ್ತಾರೆ. ಹಾ ಸರ್. ಸೊ ಇದನ್ನ ಲಾಸ್ಟ್ 2019 ಈಗ 2025 ನಾವು ಮಾಡ್ತಾ ಇದೀವಿ ಈಗ. ಆಮೇಲೆ ಇನ್ನೊಂದು ಸರ್, ತಮಗೆ ಒಂದು ಸಹಕಾರ ಸಂಘ ಇದು ಮಾಡ್ಬೇಕು ಅಂದ್ರೆ ಪಶು ವೈದ್ಯರಿಂದ ಇಷ್ಟು ಇಷ್ಟು ಜಾನುವಾರುಗಳು ಮಾಹಿತಿ ಇರಬೇಕು ಅಂತ ಒಂದು ಸಂಘಕ್ಕೆ ಇದೆ ಸರ್, ಅದು ಎಷ್ಟು ಇರ್ಬೇಕಾಗತ್ತೆ ಅಂತೇಳಿ ಸರ್. ಏನು ಸಹಕಾರ ಸಂಘ ಮಾಡ್ಬೇಕು? ಆಡಾಗ್ಲಿ ಕುರಿ ಆಗ್ಲಿ ಸಹಕಾರ ಸಂಘ ಇದು ಮಾಡೋದಕ್ಕೆ ನಾವು ಇಷ್ಟು ಅಂತ ಒಂದು ಸಂಖ್ಯೆ ಇರಬೇಕು ಅಂದ್ಬಿಟ್ಟು ಮಾಹಿತಿ ಹೇಳ್ತಾ ಇದಾರೆ. ಅದೆಷ್ಟೇ ತಮ್ಗೆ ಇಪ್ಪತ್ತೈದು ಸಾವಿರ ಅಂದ್ಬಿಟ್ಟು ಏನೋ ಲಾಸ್ಟ್ ಟೈಮ್ ಹೇಳಿದ್ರು, ಇಪ್ಪತ್ತೈದು ಸಾವಿರ ಇರಬೇಕು ಅಟ್ ಲೀಸ್ಟ್ ಒಂದ್ ಇದ್ರಲ್ಲಿ ಅಂತ ಗ್ರಾಮಗಳ ಲೆಕ್ಕಾಚಾರದಲ್ಲಿ. ನಿಮ್ಮ ಮುಖಾಂತರ ಅದಕ್ಕಿನ ಜಾಸ್ತಿ ಆಗಿದ್ರು ಮಾಡುವ ಪ್ರಾವಿಷನ್ ಇದೆಯಾ ಸರ್ ಸಹಕಾರ ಸಂಘನ? ಅಲ್ಲ, ಸಹಕಾರ ಸಂಘ ಮಾಡೋ ನಿಮ್ಮ ಏನ್ ಉದ್ದೇಶ ಇಟ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಆಡು ಮತ್ತೆ ಕುರಿ ಮೇಕೆ ಸಾಕಾಣಿಕೆ ಸಂಘಕ್ಕೆ? ಅಲ್ಲ, ಅದಕ್ಕೆ ನಿಮ್ಗೆ ಎಫ್ ಪಿ ಓ ಅಂತ ಇದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತಂತೇಳಿ. ನಿಮ್ಮ ಏರಿಯಾಗಳಲ್ಲೆಲ್ಲ ಸಾಮಾನ್ಯ ಇರಬಹುದು. ಈಗ ಕೆಲವು ಕಡೆ ಹೋಬಳಿಗೊಂದು ಒಂದು ಹೇಳಿದ್ರು, ಹೋಬಳಿಗೊಂದು ಬರುತ್ತೆ ಅಂತ ಮೈಸೂರು ಮೈನ್ ಆಫೀಸ್ ಅಲ್ಲಿ. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಇದೆಯಲ್ಲ, ಆ ನಿಗಮದಲ್ಲಿ ನಿಮಗೆ ಸಹಕಾರ ಸಂಘಗಳನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನ ರಿಜಿಸ್ಟ್ರೇಷನ್ ಇವೆಲ್ಲ ವಗೇರೆ ಏನ್ ಬರ್ತದೆ ಅದನ್ನ ನೀವು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅವರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಸಹಕಾರ ಸಂಘನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಅದನ್ನ ಒಳ್ಳೇದು. ಚಿನ್ನಸ್ವಾಮಿ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಬದಿ, ಲಕ್ಷ್ಮೀಪುರ ಚಂದ್ರರಾಜ್. ಹೇಳಿ ಚಂದ್ರರಾಜ್ ಅವರೇ. ಡಾಕ್ಟರ್ ಬದಿರ್ಗು ನಮಸ್ಕಾರ ಬದಿ. ನಮಸ್ತೆ ಚಂದ್ರರಾಜ್ ಅವರೇ. ಏನಪ್ಪ ಅಂದ್ರೆ ಈಗ ಬಡವರಿಗೆ ಅಂತ ಸುಮಾರು ವರ್ಷಗಳೇ ಆಗೋಯ್ತು ಬದಿ, ಸಬ್ಸಿಡಿ ಸಾಲ ಕೊಡ್ತಿದ್ರು, ನಮ್ಮ ಅಪ್ಪನ್ ಕೊಟ್ಟಿದ್ರು, ಅದು ಇಲ್ಲಿ ಗಂಟೆ ಮಡಿಕೊಂಡಿದ್ದು ಏನು ಅಲ್ಮಾರಿ ಕಾರಣಗಳಾಗಿ ಸತ್ತೋಗ್ಬಿಟ್ಟು ಎರಡು ಮೂರು ನಾಲ್ಕು ವಯಸ್ಸು ಸತ್ತೋಗ್ಬಿಟ್ಟು ಎತ್ಕೊಂಡ್ಗೆ. ಈಗ ನಾವು ಸಾಲ ಪಡಿಬೇಕಂದ್ರೆ ಯಾವ ಕೊಟ್ಟರು ಬದಿ ಸಾಲವ? ಈಗ ನೋಡಿ, ಈಗ ನಿಮ್ಮಲ್ಲಿ ಇದ್ದಂತ ಎರಡು ಇದನ್ನ ರಾಸುಗಳನ್ನ ಕಳ್ಕೊಂಡ್ರಿ ಅಂತ ಹೇಳಿದ್ರಿ ಅಲ್ವಾ? ಕಳ್ಕೊಂಡ್ಬಿಟ್ಟು ಬದಿ ಇಲ್ಲ ಇನ್ನು. ಅದಕ್ಕೆ ಇನ್ಶೂರೆನ್ಸ್ ಏನ ಮಾಡಿಸಿದ್ರ ನೀವು? ಎಸ್ಸಿ ಎಸ್ಟಿ ಕಾರ್ಪೊ ಸಿಗುವ ಅರ್ಜಿ ಕೊಟ್ಟ ಬದಿ, ಅಲ್ಲೂ ಬರ್ಲಿಲ್ಲ. ಇನ್ಶೂರೆನ್ಸ್ ಮಾಡಿಸಿದ್ರ ನೀವು? ಬದಿ ಇನ್ಶೂರೆನ್ಸ್ ಮಾಡಿಸಿದ್ದು ನಮ್ಮ ಡೈರಿಲಿ, ನಾವು ಉಪಾಧ್ಯಕ್ಷ ಆಗಿದ್ದೆ, ಅದು ಹೆಚ್ಚಿಸ್ ಕಡಿಮೆ ಆಗಿ ಒಂದ್ ಹತ್ತು ವರ್ಷದಿಂದ ಆಗಿದ್ದೆ. ಏನು ಅನಿವಾರ್ಯ ಕಾರಣಗಳಿಂದ ಅವರು ಇಲ್ಲ ಮಾಡ್ಸಿಲ್ಲ ಅಂದ್ಬಿಟ್ಟು ಇದ್ ಮಾಡಿ ದಬ್ಬಳಕೆ ಹೋಗ್ಬಿಟ್ಟು ಇದ್ ಮಾಡ್ಬಿಟ್ರು. ಈಗ ಅವ್ರು ಹೊಂಟಾಗ ಅವ್ರೀಗ ಹೊಸಬರ್ ಮಾಡಿವಿ ಕೇಟ್ರನ್ನ. ನೋಡಿ ಅವರೇ, ಈಗ ನಾವು ಯಾವುದೇ ರಾಸುಗಳು ಸಾಕಿದ್ರು ಸಹ ಈಗ ನಮ್ಮಲ್ಲೇ ಕೆಲವು ಸ್ಕೀಮ್ಗಳಿತ್ತು. ಈಗ ಎನ್ ಎಲ್ ಎಂ ಸ್ಕೀಮ್ ಅಲ್ಲೇ ನಮ್ಗೆ ಇನ್ಶೂರೆನ್ಸ್ ಇತ್ತು. ಒಂದಿತ್ತು ಬದಿ ಒಂದ್ ಎಷ್ಟು ಮೂರು ಕುಡಿ ಸತ್ತದ ಹೊತ್ಕೋಗಿ ನಮ್ಮ ಡಾಕ್ಟರ್ಗೆ ತಾವು ಕೊಟ್ಟೆ. ನಮ್ಮ ಮೈಸೂರು ತಾಲೂಕು ನಾಗನಹಳ್ಳಿ ಡಾಕ್ಟರ್ ಅಂತ ಅಲ್ಲಿ ಮಡ್ಗಾಳ್ ಹಾಸ್ಪಿಟಲ್ ತಾವ್ ಕೊಟ್ಟೆ, ಎರಡು ಕುರಿ ತಗೋ ಕೊಟ್ಟೆ, ಮೂರ್ ನಾಲ್ಕು ಸಲ ಹೋಗಿ ಕೇಳಿದೆ, ಒಂದು ಕುರಿಗೂ ದುಡ್ಡು ಬರ್ಲಿಲ್ಲ. ನಿಮ್ದು ಯಾವ ಇದ್ರಲ್ಲಿ ನೋಡಿ, ಸೆಪ್ಟೆಂಬರ್ ಇಂದ ಈಚೆಗೆ ಆಗಿರ್ತಕ್ಕಂಥದ್ದು, ಹೋದ ವರ್ಷ ಸೆಪ್ಟೆಂಬರ್ ಇಂದ ಈಚೆಗೆ ಆಗಿರ್ತಕ್ಕಂಥ ಬಂದಿದೆ, ಅದು ಮಧ್ಯದಲ್ಲಿ ಸ್ವಲ್ಪ ನಿಂತೋಗಿತ್ತು. ಆ ಗ್ಯಾಪ್ ಅಲ್ಲಿ ಏನಾದ್ರೂ ನಿಮ್ದು ಆಗಿದ್ರೆ ಬಂದಿರಲ್ಲ. ಇತ್ತೀಚೆಗೆ ಮತ್ತೆ ಸೆಪ್ಟೆಂಬರ್ ಇಂದ ಈಚೆಗೆ ಏನ್ ಮರಣ ಹೊಂದುತ್ತಿದ್ದಾವಲ್ಲ, ಅದಕ್ಕೆ ಪರಿಹಾರ ಕೊಡ್ತಾ ಇದಾರೆ ಈಗ. ಸೊ ಹಂಗಾಗಿ ನೀವು ರಾಸುಗಳು ಯಾವ್ದನ್ನೇ ಸಾಕಿದ್ರು, ಮೊದಲನೇದಾಗಿ ನೀವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇನ್ಶೂರೆನ್ಸ್ ತುಂಬಾ ಕಡಿಮೆ ಪ್ರೀಮಿಯಮ್ ನೋಡಿ, ನಮ್ಮಲ್ಲಿ ಇದನ್ನ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ನಾವು. ನೀವು ಶೇಕಡ 15% ಕಟ್ಟಿದ್ರೆ ಸಾಕಾಗಿತ್ತು, ಏನು ಪ್ರೀಮಿಯಂ ಬರುತ್ತಲ್ಲ ಅದ್ರ 15% ಕಟ್ಟಿದ್ರೆ ಸಾಕಾಗಿತ್ತು. ಇನ್ನು 85% ಸರ್ಕಾರನೇ ಒಂತಿಕೆನ ಬರೆಸ್ತಾ ಇತ್ತು. ಸೊ ಆ ರೀತಿ ಮಾಡಿಸ್ಕೊಂಡಿದ್ದಾಗ ನಿಮಗೆ 50,000 70,000 ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಪೂರ್ಣವಾದಂತ ಹಣ ಬರ್ತಿತ್ತು. ಹಂಗಾಗಿ ನೀವು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೋಬೇಕು. ನಾವು ನಮ್ಮೂರ್ಗೆ ಉಪಾಧ್ಯಕ್ಷ 10 ವರ್ಷ ಇದ್ದೆ, ಸೆಕ್ರೆಟರಿ ಅಪ್ಪ ಮಾಡ್ಸಿದ್ಯಪ್ಪ ಅಂದ್ರೆ ಮಾಡಿಸಿ ನಾವು ಪೋರ್ಟಲ್ ಕೊಟ್ಟಿವಿ, ಎಲ್ಲ ಆಲ್ರೆಡಿ ಅಲ್ಲಿ ಇರ್ತದೆ, ನೀನ್ ಕೊಟ್ಟೆಲ್ಲ ನೀನ್ ಮಾಡಿಲ್ಲ. ಬರೀ ಇದೆ ನಮ್ ಕತೆ ಮುಗಿತು ಬಿಡಿ, ನಮ್ ದನ ಕುರಿ ಎಲ್ಲ ಹೋದ ಕೋಳಿ ಮಾತ್ರ ಮಡಿಕೊಂಡಿನ ಬದಿ. ಇಲ್ಲ, ನೀವು ರಾಸುಗಳನ್ನ ಸಾಕಾಣಿಕೆ ಮಾಡಿ ನಿಮ್ಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತವೆ. ಸೊ ಇನ್ಶೂರೆನ್ಸ್ ಅನ್ನ ತಪ್ಪದೆ ಮಾಡಿಸಿ ನೀವು. ಒಳ್ಳೇದು ಚಂದ್ರರಾಜು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ತುಳಸಿರಾಮ್, ಚಿಕ್ಕಡನಹಳ್ಳಿ ಗೌಡಗೆರೆ ಬಳಿ ಹುಣಸೂರು ತಾಲೂಕು. ಹೇಳಿ ತುಳಸಿರಾಮ್ ಅವರು. ಸರ್, ಮೊದಲು ಪಶು ಗಣತಿ ಜಾನುವಾರು ಗಣತಿ ಮಾಡ್ತಿದ್ರಲ್ಲ, ಅವಾಗ ಪಶುಗಳಿಗೆ ಓಲೆ ಹಾಕ್ತಿದ್ರು. ಹೌದು, ಹೇಳಿ ಹೇಳಿ. ಅವಾಗ ನಿಖರವಾಗಿ ಸಿಗ್ತಾ ಇತ್ತು, ಈಗ ಓಲೆನೂ ಆಗ್ತಾ ಇಲ್ಲ. ಇನ್ನೊಂದು, ಬಹಳ ಒಳ ಪ್ರದೇಶದಲ್ಲಿ ತೋಟದಲ್ಲಿ ಮನೆ ಇರೋ ಕಡೆ ಅವ್ರು ಹೋಗಿ ಗಣತಿನೇ ಮಾಡ್ತಾ ಇಲ್ಲ. ಈಗ ನಿಖರವಾಗಿ ಹೇಗೆ ಸಿಗುತ್ತೆ? ಈಗ ನೋಡಿ, ಇದು ಈ ಏನಂತೀವಲ್ಲ ನಾವು, 11 digit ಇರತಕ್ಕಂಥದ್ದು, ಹೆಂಗೆ ಈಗ ನಾವು ಆಧಾರ್ ಕಾರ್ಡ್ ಯಾವ ರೀತಿ ಈಗ ನಂಬರ್ ಇರುತ್ತೆ, ಅದೇ ರೀತಿ ಯು ಐ ಡಿ ಅಂತೇಳಿ, ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ನ ನಾವು ರಾಸುಗಳಿಗೆ ನಾವು ಇದನ್ನು ನಿರಂತರವಾಗಿ ಹಾಕ್ತಾ ಇರ್ತೀವಿ. ಕೆಲವೊಂದು ಬಿಟ್ಟೋಗಿರ್ತವೆ, ಬಿಟ್ಟೋಗಿರ್ತಕ್ಕಂಥವನ್ನ ಜಾನುವಾರು ಗಣತಿನಲ್ಲಿ ಹಾಕಿ ಅಂತ ನಾವು ನಿರ್ದೇಶನ ನಾವು ಇಲಾಖೆ ವತಿಯಿಂದ ಕೊಟ್ಟಿರ್ತೀವಿ. ಸೊ ಕೆಲವು ಟೈಮ್ ಅದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಒಂದಷ್ಟು ಒ ಟಿ ಪಿ ಬರುತ್ತೆ ಅದರಲ್ಲಿ. ಒ ಟಿ ಪಿ ಇದನ್ನ ಕೆಲವರು ಏನು ಮಾಡ್ತಾರೆ, ರೈತ ಬಾಂಧವರು ನಮ್ಮರು ಒ ಟಿ ಪಿ ಕೊಡಲ್ಲ, ಯಾಕೆಂದ್ರೆ ಈಗೆಲ್ಲ ಕೇಳಿದಿರಲ್ಲ ನೀವು, ಸ್ಕ್ಯಾಮ್ಗಳು ನಡೀತಾ ಇರ್ತದೆ ಅಂದ್ಬಿಟ್ಟು. ಸೊ ಆ ಕಾರಣದಿಂದ ಒಂದನ್ನು ರಿಜೆಕ್ಟ್ ಮಾಡ್ತಾರೆ ಒ ಟಿ ಪಿ ಹೇಳೋದನ್ನು, ಅವಾಗ ರಿಜಿಸ್ಟ್ರೇಷನ್ ಆಗಲ್ಲ. ಅಂದರೆ ಭಾರತ್ ಪಶುಧನ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು, ಬಟ್ ಜಾನುವಾರು ಗಣತಿ ಮಾಡೋದ್ರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಏನಾದ್ರಲ್ಲಿ ಆಪ್ಷನ್ ಅಂದ್ರೆ ರಿಜಿಸ್ಟ್ರೇಷನ್ ಭಾರತ ಪಶುಧನಲ್ಲೇ ಮಾಡಬೇಕು, ಬಟ್ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಯಾವ್ದ್ರಲ್ಲಿ ಜಾನುವಾರು ಗಣತಿ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಮಾಡಕ್ ಬರಲ್ಲ. ಮಾಡಿಲ್ದೇ ಇದ್ದಾಗ ಅನ್ಟ್ಯಾಗ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ ಅಷ್ಟೇ, ಬಟ್ ಅದಕ್ಕೂ ಸಹ ಸಮಯ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಂಬಂದ್ಬಿಟ್ಟು ಟ್ಯಾಗ್ ನಂಬರನ್ನ ಮತ್ತೆ ಹಾಕಿ ಅವನ್ನ ರಿಜಿಸ್ಟರ್ ಮಾಡಿ ಅಂತಂತೇಳಿ ನಾವು ಮಾಹಿತಿ ಅವರಿಗೆ ಕೊಟ್ಟಿದೀವಿ, ಅವ್ರು ಮಾಡ್ಬೇಕಾಗತ್ತೆ ಅದನ್ನ. ಇದುವರೆಗೂ ಮಾಡ್ತಾನೆ ಇಲ್ವಲ್ಲ ಸರ್, ಟ್ಯಾಗ್ ಹಾಕ್ತಾನೆ ಇಲ್ಲ. ಅಲ್ಲ ಅದನ್ನ ಏನ್ ಹೇಳಿದಾರೆ ಅಂತಂದ್ರೆ, ಈಗ ಕೆಲವು ಟೈಮ್ ಹಾಕಕ್ ಆಗದೇ ಇದ್ದಾಗ ಆ ಟ್ಯಾಗ್ ನಂಬರ್ ಅನ್ನ ಬರ್ಕೊಂಡು ಅವ್ರಿಗೆ ಇದನ್ ಮಾಡಿ ನೆಕ್ಸ್ಟ್ ಅದನ್ನ ಟ್ಯಾಗ್ ಮಾಡಿ ಅದನ್ನ ಆ ನಂತರ ನೀವು ಭಾರತ್ ಪಶುಧನಲ್ಲಿ ಎರಡೂ ಸೈಮಲ್ಟೇನಿಯಸ್ ಆಗಿ ಮಾಡಕ್ಕೆ ಗಣತಿದಾರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಒಂದು ಕಾರಣದಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ಕೆಲವು ಕಡೆ ಏನ್ ಮಾಡ್ತಾ ಇದಾರೆ ಆಗ್ತಾ ಇದಾರೆ, ಎಲ್ಲೋ ಕೆಲವೊಂದು ಪ್ರದೇಶದಲ್ಲಿ ಆಗದಲ್ಲ ಇರ್ಬೋದು. ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬಂದು ನಾವು ಅದನ್ನ ಹಾಕೋ ರೀತಿಯಲ್ಲಿ ನಾವು ನಿರ್ದೇಶನ ಕೊಡಿಸ್ತೀವಿ. ಅದು ಏನಾಗಿರುತ್ತೆ ಅಂದ್ರೆ ಅದನ್ನ ಕಟ್ ಆಗಿ ಬಿದೋಗೋ ಚಾನ್ಸಸ್ ಇರುತ್ತೆ ಒಂದೊಂದು. ಒಂದು ಇಲ್ವಲ್ಲ, ಒಬ್ರದು ಇಲ್ಲ, ಎಲ್ಲಿಂದ ಎಲ್ಲಿ ನೋಡಿದ್ರು ಸುಮಾರು ಕಡೆ ನೋಡ್ತಾ ಇದೀನಿ, ಒಂದ್ ಕಡೆನೂ ಇಲ್ಲ. ಅದನ್ನ ರೀಟ್ಯಾಗ್ ಅಂತ ಒಂದು ಆಪ್ಷನ್ ಇದೆ. ರೀಟ್ಯಾಗ್ ನಿಮ್ಮ ಯಾವ್ದು ವ್ಯಾಪ್ತಿ ಬರ್ತದಲ್ಲ, ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಪಶುವೈದ್ಯರ ಗಮನಕ್ಕೆ ತಗೊಂಬಂದ್ಬಿಟ್ಟು ರೀಟ್ಯಾಗ್ ಅಂತ ಮಾಡ್ಬೇಕು. ನೀವು ಹಳೆ ಅದ್ರ ಕೇಳಿ, ಇನ್ನೊಂದು ಏನು ಅಂತಾರೆ, ಹಳೆ ನಂಬರ್ನ ನಾವು ಇದ್ರೆ ಅದನ್ನ ರೀಟ್ಯಾಗ್ ಅಂತ ಮಾಡ್ಬೋದು. ಸೊ ಆ ನಂಬರನ್ನ ನಾವು ತೆಗೆದಾಕಿ ಹೊಸ ನಂಬರ್ನ ಅದೇ ಹಸುಗಳಿಗೆ ನಾವು ನೋಂದಣಿ ಮಾಡ್ಬೋದು. ಬಟ್ ಅದೇ ಹಳೆ ನಂಬರ್ ಇರಲಿಲ್ಲ ಅಂತಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ದಂಗೆ ಮಾಡ್ಬೇಕಾಗುತ್ತೆ. ಸರಿ ಸರ್, ಇದುವರೆಗೂ ಇಲ್ವಲ್ಲ, ನಾನ್ ಕೇಳ್ತಿರೋದು ಅದನ್ನೇ. ಈಗ ಹೇಳಿದಿರಲ್ಲ, ಈಗ ಒಂದೆರಡು ವರ್ಷ ಮೂರು ವರ್ಷ ಮೇಂಟೈನ್ ಆಯ್ತು, ಇನ್ನು ಇದುವರೆಗೂ ಇಲ್ವೇ ಇಲ್ಲ, ಒಂದ್ ಹೊಸಗಳಲ್ಲೂ ಕಾಣ್ತಾ ಇಲ್ಲ ಸರ್ ಈಗ ಎಲ್ಲಿಂದ ಎಲ್ಲಿ ಹೋದ್ರು. ಬಟ್ ನಾನು ನೋಡಿರೋ ರೀತಿಯಲ್ಲಿ ಹಸ್ಗಳು, ಹಲೋ, ಆ ಹಸ್ಗಳು ನಮ್ದೇ ಅಂತ ಖಾತ್ರಿನೂ ಇರ್ತಿತ್ತು. ಹೌದು, ಟ್ರ್ಯಾಕ್ ಮಾಡಬಹುದಿತ್ತು ಅದನ್ನ. ಈಗೇನಿಲ್ಲ, ಖಾತ್ರಿನೇ ಇಲ್ಲ, ಯಾರು ಯಾರು ಬೇಕಾದ್ರೂ ಮಾಡಬಹುದು. ನೋಡೋಣ, ನಿಮ್ಮ ಇದನ್ನ ಗಮನಕ್ಕೆ ತಗೊಂಡು ನಾವು ಇದನ್ನ ಮೇಲ್ಮಟ್ಟಕ್ಕೆ ಅದನ್ನ ತಿಳಿಸಿ ನಿಮ್ಮ ಏರಿಯಾದಲ್ಲಿ ಅದನ್ನ ಟ್ಯಾಗ್ ಮಾಡೋದಕ್ಕೆ ಕ್ರಮ ವಹಿಸೋದಕ್ಕೆ ಒಂದು ಇದು ಮಾಡೋಣ. ಒಳ್ಳೇದು ತುಳಸಿರಾಮ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಮಸ್ಕಾರ ಸರ್, ನಾವು ಮಂಡ್ಯ ತಲುಪಿದ್ದೋಗ್ಬಿಡಿ, ಜೈಪುರದ ಜೈರಾಮ್ ಅಂದ್ಬಿಟ್ಟೆ. ಹೇಳಿ ಜಯ. ನಮ್ಮ ತ್ರಿನೇತ್ರ ಸರ್ ಕರೆಸಿ ಹೆಂಗ ಒಳ್ಳೆ ಉತ್ತಮ ಆಗಿ ನಮ್ಮ ರೈತರಿಗೆ ಮಾಹಿತಿ ಕೊಡ್ತಾ ಇದ್ರಿ ಸರ್. ಜೈರಾಮ್ ಅವ್ರ ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ಕೇಸುಮೂರ್ತಿ ಅವ್ರಿಗೂ ನಮಸ್ಕಾರ. ಒಳ್ಳೆ ಒಳ್ಳೆ ಕಾರ್ಯಕ್ರಮಗೆ ಡಾಕ್ಟರ್ಗಳನ್ನ ಕರೆಸಿ ಹೆಚ್ಚಿಗೆ ರೈತರು ಮಾಹಿತಿ ಕೊಡ್ತೀರಿ. ಆಮೇಲೆ ಸರ್, ಪುಟ್ಟಮಣ್ಣರ್ದು ಒಂದು ಹೊರಟೋಗ್ಬಿಡ್ತಿತ್ತು ಹಸವ, ನೀವು ಉಳಿಸ್ಕೊಟ್ಟಿ ಇವತ್ ಆರ್ ಲೀಟರ್ ಕೊಡ್ತದಲ್ಲ ಸರ್, ಬೆಳಿಗ್ಗೆ ಸಾಯಂಕಾಲ 5 ಲೀಟರ್. ಅದಾಗ್ತವ್ರೆ, ಅದಕ್ಕೊಂದು ತೃಪ್ತಿ ಪಡ್ಬೇಕು ಸರ್ ನಮ್ ರೈತರು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡೆ ನಿಮ್ಮ ಭೇಟಿ ಮಾಡ್ಬೇಕು ಅಂತ ನಮ್ಮ ರೈತರಲ್ಲಿ ಕೇಳ್ಕತ್ತೀನಿ ಸರ್. ಯಾಕೆ ಒಳ್ಳೆ ಡಾಕ್ಟರ್. ನಿಮ್ ಪ್ರಶ್ನೆ ಏನಿಲ್ವೇ? ಪ್ರಶ್ನೆ ಇಲ್ಲ ಸರ್, ಅದಕ್ಕೆ ರೈತರದ್ದು ಮಾಡ್ಕೊಡ್ಲಿ ಅಂತ ಹೊಸ ಉಳಿಸೋಟಾರೆ ಸರ್. ಒಂದಾಯ್ತಿತ್ತು ಒಂದ್ 70,000 ರೂಪಾಯಿ ಹೊಸ. ಈಗ ಅದನ್ನ ಆಪರೇಷನ್ ಮಾಡಿ ಆಲೆಮನೆ ಹತ್ರ ಚೆನ್ನಾಗಿ ಹಾಲ್ ಕರ್ದಿ ಅವ್ರ ಹಾಕ್ತಾವ್ರೆ. ಡಾಕ್ಟರ್ ಪ್ರಚಾರ ಮಾಡ್ತಿದ್ರಿ ನೀವು? ಇರ್ಲಿ ಸರ್, ನಮ್ ರೈತರು ಅನುಕೂಲ. ರೈತರು ಇದ್ರೇನೆ ಇದನ್ನ ಇಲಾಖೆ ಇದ್ರೇನೆ ಇದನ್ನ ನಿಮ್ಮಂತವ್ರಿಗೆಲ್ಲ ಸೇವೆ ಮಾಡಕ್ಕೆ ನಮ್ಗೊಂದೆಲ್ಲ ಪುಣ್ಯ ಅದು. ಆಮೇಲೆ ನಮ್ಮ ಪ್ರಸಾದ್ ಅವರು ಹೆಚ್ಚಿಗೆ ಹಾಲ್ ಬರ್ತದೆ ಅಂದ್ರಲ್ಲ ಸರ್, ಶಿವಪ್ರಸಾದ್ ಹಾಲ್ಬತ್ತದೆ ಹೆಚ್ಚಾಗಿ ನಮ್ ರೈತರುಗಳು ಮಾಹಿತಿ ತಿಳ್ಕೊಂಡ್ ಮಾಡ್ಲಿ ಅಂತ ಕೇಳ್ಕೊತಾ ಇದೀನಿ ಸರ್. ಹೌದು, ನಮಸ್ತೆ ಸರ್. ಆಗ್ಲಿ ಆಗ್ಲಿ ಜಯರಾಮ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಕೇಶವಮೂರ್ತಿ ಅವ್ರಿಗೆ. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ನಾವು ಪಾಂಡವಪುರ ಕೆನಾಲಿಂದ ಶಿವರಾಮ್ ಅಂತ ಮಾತಾಡ್ತಾ ಇರೋದು. ಹೇಳಿ ಶಿವರಾಮ್. ನಮ್ಮ ಹಸುಗೆ ಏನಿದೆ ಅಂದ್ರೆ, ನಮ್ದು ಬಯಲ್ಸೀಮೆ ಇಲ್ಲಿ ತೋಟ ಪಾಟ ಎಲ್ಲ ಸುತ್ತಮುತ್ತ ಬೇಲಿ ಬಿಡ್ತೀವಿ. ಬಿಳಿ ಉಣ್ಣೆ ಅದು ವಾರಕ್ಕೆ ಎರಡು ದಪ್ಪ ನಾವು ಸೋಪು ಯಾವ್ದೋ ಕೆಮಿಕಲ್ ಸೋಪ್ ಆಗಲ್ಲ ತೊಳಿ ತೊಳಿತೀವಿ, ಅದು ಕಂಟ್ರೋಲ್ ಬರ್ತಲ್ಲ ಸರ್. ನೋಡಿ ಶಿವರಾಮ್ ಅವರೇ, ಸಾಮಾನ್ಯವಾಗಿ ನಾವು ಇದನ್ನ ಉಣ್ಣೆಗಳು ಬರ್ತದಲ್ಲ, ಅದು ನಾವು ಹೊರಗಡೆ ಬಿಟ್ಟು ಮೇಯಿಸೋ ಅಂತ ರಾಸುಗಳಿಗೆ ಸ್ವಲ್ಪ ಜಾಸ್ತಿ ಬರ್ತದ. ಒಂದ್ಸತಿ ಬಂದ ಮೇಲೆ ಏನಾಗುತ್ತೆ, ಅದು ನಿಮ್ಮ ಮನೆ ಕೊಟ್ಟಿಗೆನಲ್ಲೂ ಆ ಮರಿಗಳೆಲ್ಲ ಏನಾದ್ರೆ ಮೊಟ್ಟೆಗಳು ಇರ್ತಾವಲ್ಲ, ಮರಿಗಳಾಗಿ ಕೊಟ್ಟಿಗೆ ಸಂದುಗಳಲ್ಲೂ ಇರ್ತವೆ, ಮತ್ತೆ ಹತ್ತುತ್ತಾ ಇರ್ತವೆ. ನೀವು ಬರೇ ರಾಸುಗಳು ಮೈಯಲಕ್ಕೆ ಮಾತ್ರ ಔಷಧಿ ಹಾಕಿದ್ರೆ ಸಾಕಾಗಲ್ಲ, ನೀವು ಏನ್ ಮಾಡೋ ಕೊಟ್ಟಿಗೆಗೂ ಸಹ ಸಿಂಪಡಣೆ ಮಾಡಬೇಕು. ಆ ಔಷಧಿಗಳನ್ನ ನೀವೇನಂದ್ರೆ ನಿಮ್ಮ ಪಶುವೈದ್ಯರ ಸಲಹೆ ಮೇರೆಗೆ ಉಪಯೋಗಿಸ್ಕೋಬೇಕು. ಅಕಸ್ಮಾತ್ ಏನಾದ್ರೂ ನೀವೇ ಆಗಿ ಏನಾರ ಮಾಡಕ್ ಹೋದ್ರೆ ಕೆಲವು ಟೈಮ್ ಅಪಘಾತಗಳಾಗ ಸಾಧ್ಯತೆಗಳು ಇರ್ತವೆ. ಇಲ್ಲ ಸರ್, ನಾವು ಪಶು ವೈದ್ಯಕೀಯ ಇಲ್ಲ ಸ್ಥಳೀಯ ಪಶು ವೈದ್ಯಕರು ಬರ್ತಾರೆ, ಅವರೇ ಔಷಧಿ ಅಲ್ಲೇ ಬಿಟ್ಕೊಡ್ತಾರೆ. ನಾವು ಒಂದು ಅದು ಹಾಕ್ತಿವಿ ಮತ್ತೆ ಮೆಡಿಕಲ್ಗೂ ಬರ್ಕೊಡ್ತಾರೆ, ಅದನ್ನು ತಂದಾಕ್ತಿವಿ. ಒಂದ್ ವಾರ ಬಿಟ್ಟು ಹೊರಗೆ ಬರ್ತಾನೆ ಇರುತ್ತೆ ಸರ್, ಅದು ಪ್ರತಿ ಪತ್ತೆ ಇಲ್ಲಿ. ಅದನ್ನೇ ನಾನು ಹೇಳ್ತಾ ಇರೋದು, ಒಂದು ಉಣ್ಣೆ ಇದು 500 ಮೊಟ್ಟೆ ತನಕ ಹೆಚ್ಚಾಗಿಡ್ತವೆ, ಮೊಟ್ಟೆ ಮರಿಯಾಗಿ ಮತ್ತೆ ದೇಹದ ಮೇಲೆ ಬರ್ತಾ ಇರ್ತವೆ. ಹಂಗಾಗಿ ಏನಂದ್ರೆ ಕೊಟ್ಟಿಗೆನ ನೀವು ಫಸ್ಟ್ ಸಿಂಪಡಣೆ ಮಾಡಿ ಕೊಟ್ಟಿಗೆನಲ್ಲಿ ಇಲ್ದಂಗೆ ಮಾಡ್ಕೋಬೇಕು. ಆಮೇಲೆ ನಿಯಮಿತವಾಗಿ ಒಂದ್ ಆಮೇಲೆ ಇಂಜೆಕ್ಷನ್ ಬರುತ್ತೆ ನಿಮಗೆ ಏನು ಇಂಜೆಕ್ಷನ್ ಮಾಡ್ತೀವಿ ಸರ್ ಹದಿನೈದು ದಿನಕ್ಕೆ ಒಂದು ಮಾಡಿದೀವಿ ಒಂದು ಇನ್ನೂರು ರೂಪಾಯಿ ತಗೋತಾರೆ ಅದಕ್ಕೆ ಮಾಡಿಸಿದೀವಿ ಒಂದು ಇಂಜೆಕ್ಷನ್ ಕೊಟ್ಟಿಗೆ ಸಿಂಪಡಣೆ ಮಾಡಿಲ್ವಾ ಕೊಟ್ಟಿಗೆಗೂ ಎರಡು ದಪ್ಪ ಸಿಂಪಡಣೆ ಮಾಡಿದೀವಿ ಅಂದ್ರೆ ಅವ್ರ ಈಗ ನಮ್ಮ ಡಾಕ್ಟರ್ಗಳು ಹೇಳೋದು ನೀವು ಯಾವ್ದಾರ ಕೀಟನಾಶಕ ಬರ್ತದ ನೀವು ಗದ್ದೆ ಹೊಡಿಯೋದು ಅದನ್ನು ಹೊಡಿ ಏನಾಗಲ್ಲ ಅಂತ ಹೇಳ್ತಾರೆ ಆತರದನ್ನೆಲ್ಲ ಮಾಡಕ್ ಹೋಗ್ಬೇಡಿ ನಮ್ಗೆ ಪಶುವಿಗೆ ಉಪಯೋಗಿಸ್ತಕ್ಕಂಥವೇ ಬರ್ತಾವಲ್ಲ ಅದನ್ನ ಮಾತ್ರ ಉಪಯೋಗಿಸ್ಬೇಕು ನೀವು ಯಾವ್ದೋ ಕೀಟನಾಶಕಗಳು ಅಥವಾ ಬೇರೆದೇನ ಉಪಯೋಗಿಸಿದ್ರೆ ಸಾವಾಗ ಚಾನ್ಸ್ ಇದನ್ನು ಇರುತ್ತದೆ ಸೊ ಹಾಗಾಗಿ ಆತರದನ್ನೆಲ್ಲ ಇದು ಸಾಹಸಕ್ಕೆ ಕೈ ಹಾಕಕ್ ಹೋಗ್ಬೇಡಿ ಬಟ್ ಇಂಜೆಕ್ಷನ್ನು ಮಾಡಿಸಿ ಕೊಟ್ಟಿಗೆಗೂ ಹಾಕಿಸಿ ಸರಿಯಾದ ಪ್ರಮಾಣದಲ್ಲಿ ಬೆಳೆಸಿ ಇದನ್ನು ನೀವು ಸಿಂಪಡಣೆ ಮಾಡಬೇಕು ಆಮೇಲೆ ಹೊರಗಡೆ ಬಿಟ್ಟು ಮೇಯಿಸ್ತಿರಲ್ಲ ಆ ಭಾಗದಲ್ಲೂ ಜಾಸ್ತಿ ಇದ್ರೆ ಏನಂತಾರೆ ಜಾಗನ ಬದಲಾಯಿಸಿ ಮೇಯಿಸೋದಕ್ಕೆ ಪ್ರಯತ್ನ ಪಡಿ ಸರ್ ಯಾವ್ದಾರ ಔಷಧಿ ನಿಮ್ ಕಡೆ ಯಾವ್ದಾರ ಸಲಹೆ ಕೊಡ್ತೀರಾ ಸರ್ ನಮ್ಗೆ ನಿಮ್ಮ ಹತ್ರದ ಪಶುವೈದ್ಯರನ್ನ ಸಂಪರ್ಕ ಮಾಡಬೇಕು ಅಲ್ಲಿ ಇದರಿಂದ ನೀವು ಅವರು ಏನು ಹೇಳ್ತಾರೆ ಅವರ ಪ್ರಕಾರನೇ ನೀವು ಮಾಡ್ಕೋಬೇಕು ಒಳ್ಳೇದು ಶಿವರಾಮ್ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಮುಂದಿನ ಕರೆ ನಮಸ್ತೆ ಆಕಾಶವಾಣಿ ನಮಸ್ತೆ ನಾನು ರಮೇಶ್ ಸರ್ ರಮೇಶ್ ಅಂದ್ಬಿಟ್ಟು ಬಿಳಿಕೆರೆ ಹೋಗ್ಬಿಡಿ ಹೇಳಿ ರಮೇಶ್ ಸರ್ ಕೃಷಿ ಇಲಾಖೆಯಿಂದ ಹೇಳಿ ರಮೇಶ್ ಏನು ಬೆಳೆ ಮೇವಿನ ಬೀಜಗಳು ಸಿಗ್ತವೆ ಅಂತ ಮಾಹಿತಿ ಬೇಕಾಗಿತ್ತು ಸರ್ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ನಿಮಗೆ ಮೇವಿನ ಜೋಳಗಳು ಕೊಡ್ತೀವಿ ಒಂದು 6 ಕೆಜಿ ಪ್ಯಾಕೆಟ್ಗಳು ಉಚಿತವಾಗಿ ಕೊಡ್ತೀವಿ ನೀವು RTC ತೊಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪಶುವೈದ್ಯ ಸಂಸ್ಥೆಯಲ್ಲಿ ಬಂದಾಗ ಹೇಳ್ತಾರೆ ನಿಮ್ಮ ಪಶುಸೈಕಿಯವ್ರ ಮುಖಾಂತರನಾದರೂ ಹೇಳಿಸ್ತಿರ್ತಾರೆ ಅಥವಾ ನೀವು ಆಸ್ಪತ್ರೆಗಳಿಗೆ ಅದನ್ನು ನಿಯಮಿತವಾಗಿ ಭೇಟಿ ಕೊಡ್ತಾ ಇದ್ರೆ ಯಾವಾಗ ಬರುತ್ತೆ ಏನು ಬಂದಾಗ ನೀವು ಅದನ್ನು ಪಡ್ಕೋಬೋದು ಸೋರ್ಗಮ್ ಮಲ್ಟಿಕಟ್ ಅಂತಲೂ ಕೊಡ್ತೀವಿ ಸೋರ್ಗಮ್ ಅಂದರೆ ನೀವು ಅದನ್ನು ಹಲವಾರು ಇದನ್ನು ಕಟಾವು ಮಾಡ್ಬೋದು ಅದನ್ನು 4-5 ಕಟಾವು ಮಾಡ್ಕೊಂಡು ಉಪಯೋಗಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಕೌಪಿ ಅಂದರೆ ಅಲಸಂದೆನೂ ಕೊಡ್ತೀವಿ ಮೇವಿನ ಅಲಸಂದೆಗಳು ಕೊಡ್ತೀವಿ ಈ ಥರದ್ದೊಂದು 3-4 ಥರದ್ದನ್ನು ಬರ್ತಾ ಇರ್ತದೆ ಸೊ ಅದನ್ನು ಬಂದಾಗ ನೀವು ಅವ್ರನ್ನ ಆಸ್ಪತ್ರೆಯಲ್ಲಿ ಸಂಪರ್ಕ ಮಾಡಿ ನೀವು ಅದನ್ನು ಉಚಿತವಾಗಿ ಪಡ್ಕೋಬೋದು ಇಲ್ಲ ಇದನ್ನ ನಿಮಗೆ ಸಮತೋಲನ ಆಹಾರ ಕೊಡತಕ್ಕಂಥದ್ದು ಈಗ ಕಾರ್ಯಕ್ರಮ ಯಾವುದು ಇಲ್ಲ ಒಳ್ಳೇದು ರಮೇಶ್ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಮುಂದಿನ ಕರೆ ನಮಸ್ತೆ ಆಕಾಶವಾಣಿ ನಮಸ್ತೆ ಸರ್ ಹೇಳಿ ಮಂಡ್ಯ ತಾಲೂಕು ದೊಡ್ಡ ಹುಬ್ಳಿ ಉಡಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಹೇಳಿ ಚಂದ್ರು ಚಂದ್ರು ಹೇಳಿ ಸರ್ ಈ ದನಗಳಿಗೆ ಈ ಆಡುಗಳಿಗೆ ಇವಕ್ಕೆಲ್ಲ ಹಾಲು ಕುಡಿಸ್ತಾರಲ್ಲ ಸರ್ ಎಮ್ಮೆ ಹಾಲು ಹಸಿನ ಹಾಲು ಇದು ಏನ್ ಮಿತಿ ಇರಬೇಕು ಸರ್ ಒಂದೊಂದು ಹೊಟ್ಟೆ ಬಿಸ್ಕಸತೈತವೆ ಹೆಚ್ಚೆ ಕೊಟ್ಟಾಗ ಅದ ಏನ್ ಮಿತಿ ಅಂತ ಹೇಳ್ಬೇಕು ಮಿತಿ ಅಂತ ಅಲ್ಲ ನೋಡಿ ಈಗ ಒಂದು ಜಾನುವಾರು ಈಗ ಕರು ಮನೆಯಲ್ಲಿ ಹುಟ್ಟಿದಾಗ ಅದಕ್ಕೆ 3 ತಿಂಗಳ ತನಕ ಮಾತ್ರ ಹಾಲನ್ನ ಇದನ್ನೇನು ಅರಗಿಸ್ಕೊಳ್ಳೋಷ್ಟು ಶಕ್ತಿ ಇರ್ತದೆ 3 ತಿಂಗಳಾಗೋಷ್ಟೊತ್ತಿಗೆ ಏನಾಗುತ್ತೆ ಹೊಟ್ಟೆ ಏನಾಗುತ್ತೆ 4 ಭಾಗಗಳಾಗಿ ವಿಂಗಡಣೆ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಅದಕ್ಕೆ ಬೇರೆ ಹಸುವುದು ಗಿಣ್ಣಾಲಾಗಿರ್ಬೋದು ಅಥವಾ ಅದು ನೀವು ಇದು ನಾಟಿ ಹಸುಗಳಿಗೆ ನಾಟಿ ಕರುಗಳಿಗೆ ಬೇರೆ ಹಸುವಿನ ಹಾಲು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಕೊಡ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನ್ನ ಮೇವನ್ನ ಜೀರ್ಣ ಮಾಡ್ಕೊಳ್ಳೋ ಅಂತ ಶಕ್ತಿ ಬಂದ್ಬಿಟ್ಟಿರ್ತವೆ ಅವಕ್ಕೆ ಸೊ ಹಾಗಾಗಿ ಹಾಲನ್ನ ಕೊಡೋ ಅವಶ್ಯಕತೆ ಇಲ್ಲ ನೀವು 3 ತಿಂಗಳು ಅಥವಾ 4 ತಿಂಗಳು ಆದ ನಂತರ ಇವಕ್ಕೆ ಹಾಲನ್ನ ಕೊಡೋ ಅವಶ್ಯಕತೆನೇ ಇಲ್ಲ ನೀವು ಕೊಡೋ ಇದು ಬೇಕಾಗಿಲ್ಲ ನೀವು ಅಷ್ಟೊತ್ತಿಗೆ ನೀವು ಮೇವು ಕಲ್ತಿರ್ತದೆ ಸಮತೋಲನ ಆಹಾರಗಳನ್ನು ಕೊಟ್ಕೊಂಡ್ರೆ ಸಾಕು ಸರ್ ಆಡು ಮರಿಗಳಿಗೆ ಅದು ಏನ್ ಮಿತಿ ಕೊಡ್ಬೇಕು ಸರ್ ನೀರ ಕೊಡ್ಬೇಕು ಏನ್ ಅಲ್ಲ ಒಂದೊಂದು ಆಡಲ್ಲಿ ಮರುಗಳಿಗೆ ಹಾಲು ಇರುದಿಲ್ಲ ಅದು ಬೇರೆ ನಿಮ್ಮ ಮನೆಯಲ್ಲಿ ಯಾವ್ದಾರ ಆಡು ಮರಿ ಹಾಕಿದ್ರೆ ಅದರದ್ದು ಹಾಲನ್ನು ಕೊಡ್ಬೋದು ಆಯ್ತಾ ಹಸುವಿನ ಹಾಲನ್ನೇ ಕೊಡ್ತೀವಿ ಅಂತಂದ್ರೆ ನೀವು ಅದನ್ನ ಕಾಯಿಸಿ ಆರಿಸಿ ಚೆನ್ನಾಗಿ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದರದ್ದು ತೂಕ ಏನ್ ಬರ್ತದಲ್ಲ ಮರಿದು ಆ ತೂಕದ ಪ್ರಕಾರದಲ್ಲಿ ನೋಡ್ಕೊಂಡು ನೀವು ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಕೊಟ್ಟರೆ ಒಂದೇ ಸತಿ ಏನಾಗುತ್ತೆ ಅವಕ್ಕೆ ಇಂಡೈಜೆಷನ್ ಆಗಿ ಸಾಯೋ ಪದ್ಧತಿನೂ ಸಾಯೋ ಚಾನ್ಸಸ್ ಇರುತ್ತೆ ಆಮೇಲೆ ನಿಗದಿತ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ನೀವು ಹಾಲನ್ನ ಕುಡಿಯಕ್ ಕುಡ್ಸಕ್ ಹೋದಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋಗಿ ಸಾಯೋ ಚಾನ್ಸಸ್ ಇರುತ್ತೆ ಸೊ ಕುಡಿಸ್ಬೇಕಾದ್ರೆ ಬಾರಿ ಹುಷಾರಾಗಿ ಕುಡಿಸ್ಬೇಕು ಅದೇ ಸರ್ ಒಂದೊಂದ್ ದಿನ ಎರಡೆರಡು ದಿನ ಏನು ನಿಂತ್ಬಿಡ್ತವೆ ಸರ್ ಒಳ್ಳೇದು ಚಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮುಂದಿನ ಕರೆ ನಮಸ್ತೆ ಆಕಾಶವಾಣಿ ನಮಸ್ಕಾರ ಸರ್ ಕೇಶವಮೂರ್ತಿಗಳಿಗೆ ನಮಸ್ಕಾರ ಯಾರು ಎಲ್ಲಿಂದ ಮಾತಾಡ್ತೀರಿ ಸರ್ ನಾವು ಗುಂಡ್ಲಪೇಟೆ ತಾಲೂಕು ನೇನೆಕಟ್ಟೆಯಿಂದ ನಾಗಶೆಟ್ಟಿ ಅಂತ ಸರ್ ಹೇಳಿ ನಾಗಶೆಟ್ರ ಹಸುಗೆ ಉಣ್ಣ ಯಾಣೆ ಮಾಡಿದ್ರು ಕಳಿತೇ ಇಲ್ಲ ಸರ್ ಅದಕ್ಕೆ ಡಾಕ್ಟರ್ ಅವ್ರನ್ನ ಅಂದ್ಬಿಟ್ಟು ಮಾಡಿದೆ ಸರ್ ಈಗ ನೋಡಿ ಒಬ್ರು ಕರೆ ಮಾಡಿದ್ರು ನಾಗಶೆಟ್ರೆ ಅದನ್ನ ಉಣ್ಣೆನ ಹತೋಟಿ ಮಾಡ್ಬೇಕು ಅಂದ್ರೆ ಅದೇ ವಿಧಾನ ಏನಂದ್ರೆ ಇಂಜೆಕ್ಷನ್ ಹಾಕ್ಸೋದು ಒಂದು, ಅದ್ರ ಜೊತೆಗೆ ಕೊಟ್ಟಿಗೆಗೆ ಪ್ಲಸ್ ನೀವು ದೇಹಕ್ಕೆ ಕಂಟಿನ್ಯೂಸ್ ಆಗಿ ಅದನ್ನ ನಿಗದಿತ ಪ್ರಮಾಣದಲ್ಲಿ ಪಶುವೈದ್ಯರ ಸಲಹೆ ಮೇರೆಗೆ ಔಷಧಿ ಸಿಂಪಡಣೆ ಮಾಡಬೇಕು. ನಮ್ಮಲ್ಲಿ ಹೆಂಗ್ ಮಾಡ್ತೀವಿ ಅಂತಂದ್ರೆ, ನಿಮ್ಗೆ ಇನ್ನೊಂದು ಹೇಳಿಲ್ಲ ಅವ್ರಿಗೆ, ಈಗ ಔಷಧಿನ ನಾವು ಹಚ್ಚಬೇಕಾದ್ರೆ ಏನ್ ಮಾಡ್ತೀರ, ಸುಮ್ನೆ ಮೇಲೆ ಹಚ್ಚಿಬಿಡ್ತೀರಾ ನೀವು? ಅದನ್ನ ಫಸ್ಟು ಹಸುಗಳು ರಾಸುಗಳನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದು ಉನಿ ಹಾಕ್ಬೇಕು ಅಂದ್ರೆ ನೆನಿಬೇಕು ಚೆನ್ನಾಗಿ, ಕೂದಲು ಕೆಳಗಡೆ ಚರ್ಮದ ತನಕ ನೀರು ಉಂತಿರ್ಬೇಕು. ಆ ನಂತರ ಏನಂದ್ರೆ ವಿರುದ್ಧವಾದ ದಿಕ್ಕಿನಲ್ಲಿ, ಕೂದಲಿನ ವಿರುದ್ಧವಾದ ದಿಕ್ಕಿನಲ್ಲಿ ಇದನ್ನ ಔಷಧಿನ ಹಚ್ಚಬೇಕು. ಕೈಗೆ ಗ್ಲೌಸ್ ಹಾಕೊಂಡು ಅಥವಾ ಇದನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಹಚ್ಚಿದ್ರೆ ಚರ್ಮದ ತನಕ ತಾಕ್ತದ ಅದು. ಹಾಗಾಗಿ ಮೇಲೆ ಸಿಂಪಡಣೆ ಮಾಡಿದ್ರೆ ಮೇಲ್ ಮಾತ್ರ ಇರ್ತದೆ, ಅಡಿ ತನಕ ಹೋಗಲ್ಲ ಅವಕ್ಕೆ. ಸೊ ಅದೊಂದನ್ನ ನೀವು ಇದನ್ನ ಪಾಲಿಸ್ಬೇಕು. ಸರಿ, ನೀವು ಡಾಕ್ಟರ್ ಪಾಪ ಒಳ್ಳೆ ಇವರು ಅಂತ ನಿಮ್ಮನ್ನ ಕೊಂಡಾಡ್ತಾ ಇದ್ರು ಒಬ್ರು, ಅವ್ರು ಬಹಳ ಮಂಡ್ಯದವರು. ಧನ್ಯವಾದಗಳು. ನಮ್ಮ ಶಿವಮೊಗ್ಗ ನಮಸ್ಕಾರ ಸರ್. ಒಳ್ಳೇದು ಒಳ್ಳೇದು ನಾಗಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ. ಜೋಳ ಕೊಡ್ತೀನಿ ಅಂತ ಹೇಳಿದ್ರು, ಅದು ಏನಕ್ಕೆ ನಮ್ಮ ಕೃಷಿ ಇಲಾಖೆ ಕೊಟ್ರೆ ಏನಕ್ಕೆ ಕೇಳ್ಬೇಕಾಯ್ತದ ಡಾಕ್ಟರ್ ಅವರು? ಮೇವಿನ ಜೋಳ ಈಗ ನಮ್ಮ ಇಲಾಖೆನಲ್ಲೇ ಬಂದಿದೆ ನೋಡಿ, ಬರ್ತಾ ಇದೆ. ನಿಮ್ಮ ಹತ್ರದಲ್ಲಿ ಆಸ್ಪತ್ರೆಗೆ ಸಂಪರ್ಕ ಮಾಡಿ, ಬಂದಿದ್ರೆ ಕೊಟ್ಟಿರ್ತಾರೆ. ಆಯ್ತು ನಾಗಶೆಟ್ರೆ, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ವೀಣಾ ಸದಾಶಿವ ಅಂತ ಅನ್ಬಿಟ್ಟು. ಕೇಶವಮೂರ್ತಿ ಅವರಿಗೆ ವಂದನೆಗಳು. ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್? ನಮ್ದು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಕೂಣಮುದ್ದನಹಳ್ಳಿ ಅಂತ ಒಂದು ಗ್ರಾಮ ಸರ್. ಓಹೋ, ಸರಿ ಸರಿ, ಹೇಳಿ ಸರ್. ಸರ್, ಈಗ ನಮ್ಗೆ ಏನು ಅಂತ ಅಂದ್ರೆ, ವೈಜ್ಞಾನಿಕ ಬೆಲೆ ಹಾಲಿಗೆ ನಿಗದಿ ಆಗಿಲ್ವಲ್ಲ, ಮತ್ತೆ ಇವರು 2 kg ಪರ್ ಡೇ ಒಂದು ಹಸುಗೆ ಫೀಡ್ ಕೊಡ್ಬೇಕು ಅಂತಾರಲ್ಲ ಸರ್, ಇದು ಎಲ್ಲ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಆಗಿಲ್ವಲ್ಲ, ಬರೀ 31 rupees ಚಾರ್ಜ್ ಕೊಡ್ತಾರೆ, ಹೆಂಗ್ ಸರ್ ನಾವು ಮುಂದ ಇದ್ ಮಾಡೋದು ಅಂತ ಒಂದು ಪ್ರಶ್ನೆ. ಆಮೇಲೆ ಸರ್, ಇದು ಗೋಪ್ರಿಯರಿಗೆ ಶೂನ್ಯ ಬಂಡವಾಳದಲ್ಲಿ ಇಲಾಖೆ ಕಡೆಯಿಂದ ಸಹಾಯಧನ ಮತ್ತೆ ಯಾವ್ದು ಒದಗಿಸಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಸರ್. ನೋಡಿ, ಹಾಲಿನ ದರ ನಿಗದಿಪಡಿಸೋದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು, ಆಯ್ತಾ? ಸೊ ಅದರಲ್ಲಿ ಈಗ ನಿಮ್ಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಯಾಕೆಂದರೆ ಫೀಡ್ದು ಸಮತೋಲನ ಆಹಾರದ್ದು ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ ಅಲ್ವಾ? ಸೊ ಅದ್ರ ಜೊತೆನಲ್ಲಿ ಏನಂದರೆ, ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಬೇಕು ಅಂತಂತಂದರೆ, ಹೇಳೋದಲ್ಲ 2 kg ಅದನ್ನು ಸಮತೋಲನ ಆಹಾರನ ನಾವು ಅದರ ದೇಹದ ಪೋಷಣೆ ಕೊಡ್ತಕ್ಕಂಥದ್ದು ಹಾಲಿನ ಇಳುವರಿಗೆ ಇಷ್ಟು ಕೊಡಬೇಕು ಅಂತ ಹೇಳಿದೆ ನಾನು. ಸೊ ಆ ರೀತಿ ಕೊಟ್ಟರೆ ನಿಮ್ಮ ರಾಸುಗಳು ಚೆನ್ನಾಗಿರ್ತವೆ, ಯಾಕೆಂದರೆ ಕರೆಕ್ಟ್ ಟೈಮಿಗೆ ಬೆದಕ್ಕೆ ಬರ್ತಕ್ಕಂಥದ್ದಾಗಿರ್ಬೋದು, ಕರೆಕ್ಟ್ ಟೈಮಿಗೆ ಫಲ ನಿಂತ್ಕೊಳಕ್ಕಂಥದ್ದು, ವರ್ಷಕ್ಕೆ ಒಂದು ಕರಿಗೆ ಪಡೆಯೋಕ್ಕೆ ಇಷ್ಟನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಾಡಲಿಲ್ಲ ಅಂತಂದರೆ ಕೊನೆಗೆ ಹಸು ಗೊಡ್ಡು ಬಿದ್ದು ಮತ್ತೆ ಫಲನೂ ಆಗಲ್ಲ, ಹಾಲು ಕೊಡ್ದಂಗೆ ಆಗೋಗ್ಬಿಡ್ತವೆ. ಸರ್, ಈಗ ರೈತನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ಮತ್ತೆ ಏನಂದ್ರೆ ಇಲಾಖೆ ಕಡೆಯಿಂದ ಸವಲತ್ತು ಇದ್ರೆ ಏನಾರ ಅನುಕೂಲ ಆಯ್ತದೆ ಅಂತ ಸರ್ ನಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ? ಅದಕ್ಕೆ ಈಗ ಹೇಳಿದ್ನಲ್ಲ, ಕೆಲವೊಂದು ಕಾರ್ಯಕ್ರಮಗಳು ಈಗ ನಮ್ಮ ಇದನ್ನು ರಾಜ್ಯ ಮಟ್ಟದಲ್ಲೂ ಇದ್ದಾವೆ, ಕೇಂದ್ರ ಸರ್ಕಾರದಿಂದಲೂ ಇದ್ದಾವೆ. ಸೊ ಅದನ್ನು ನೀವು ಹತ್ತಿರದಲ್ಲಿರ್ತಕ್ಕಂಥ ಪಶುಸಂಗೋಪನಾ ಇಲಾಖೆಯಲ್ಲಿ ನೀವು ಸಂಪರ್ಕ ಮಾಡಿ, ಈಗಿರ್ತಕ್ಕಂಥದ್ದು ಯಾವುದಾದ್ರು ಸ್ಕೀಮ್ಗಳು ಇರ್ತಾವಲ್ಲ ಅದರಲ್ಲಿ ನೀವು ಇದನ್ನ ಉಪಯೋಗ ಪಡ್ಕೋಬಹುದು. ಅಥವಾ ನಾವು ಒಂದು 20 ಹಸು ಮಡಗಿದೀವಿ ಸರ್, ನಮ್ದು ಏನಾಗದೆ ಅಂತ ಅಂದ್ರೆ ಇದೇನೆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಳೇ ಸರಿ ಇಲ್ಲ ಅವಾಗೆ. ಈಗ ಇನ್ನೊಂದು ನೋಡಿ, ಈಗ PMEGP ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ, ಅದರಲ್ಲೂ ನೀವು 10 ಹಸುಗಳನ್ನ ಸಾಕಾಣಿಕೆ ಮಾಡಕ್ಕೂ ಕೊಡ್ತಾರೆ. ಆಮೇಲೆ ಇನ್ನೊಂದು ನಿಮಗೆ KCC ಅಂತ ಕೇಳಿದ್ರಲ್ವಾ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂತೇಳಿ ಕೇಳಿದಿರಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲೂ ಸಹ ನಿಮಗೆ ದುಡಿಮೆ ಬಂಡವಾಳ ಅಂತ ಕೊಡ್ತಾರೆ. ನಿಮ್ಮಲ್ಲಿ ಮಾಹಿತಿ ಇದ್ರೆ ಅದನ್ನ, ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಪಶುವೈದ್ಯರ ಹತ್ರ ಹೋಗ್ಬಿಟ್ಟು ಅವ್ರ ಅರ್ಜಿನ ಹಾಕೋದಕ್ಕೆ ಸಹಾಯ ಮಾಡ್ತಾರೆ ನಿಮಗೆ. ಸರ್, ಅರ್ಜಿ ಹಾಕಿ ಒಂದು 50,000 ಬಿಲ್ ತಗೊಂಡಿದ್ವಿ ನಾವು, ಮಂತ್ಲಿ ಏನಾಯ್ತದೆ ಅದು ಕಟ್ಟು ಆಯ್ತದ ದುಡ್ಡು, ಬಟ್ ಜಾಸ್ತಿ ಮಾಡ್ಕೊಂಡಾಗಲ್ಲ ಇಂಟ್ರೆಸ್ಟ್ ನಮಗೆ ಬೀಳ್ತದೆ. ನಮ್ಗೆ ಒಂದು 3 lakh 2 lakh ಹಿಂಗ್ ಕೊಟ್ರೆ ಶೂನ್ಯ ಬಂಡವಾಳದಲ್ಲಿ, 3% 2% ಈ ತರ ಕೊಟ್ರೆ ನಮ್ಗೆ ಅನುಕೂಲ ಆಯ್ತದೆ. ಹೌದು, ಇದು KCC ನಲ್ಲಿ ಕೊಡದೆ 3% ಶೇಕಡ 3% ಅಷ್ಟರಲ್ಲಿ ಬಡ್ಡಿದಲ್ಲಿ ಸಹಾಯಧನ ಕೊಡ್ತಕ್ಕಂಥದ್ದು. ಇವರು 15 ದಿವಸಕ್ಕೊಂದ್ಸಲ ಕಟ್ ಆಯ್ತದೆ ಸರ್, ಮಂತ್ಲಿ 15 ತಿಂಗಳಿಗೆ 2 times ಕಟ್ ಆಯ್ತದೆ. ಅದು ಬ್ಯಾಂಕ್ನವ್ರನ್ನ ವಿಚಾರಿಸ್ಬೇಕು, ಬ್ಯಾಂಕ್ನವ್ರು ಮಾಡೋದು ನಮಗೆ ಅಲ್ಲ, ಬ್ಯಾಂಕ್ನವ್ರನ್ನ ವಿಚಾರಿಸ್ಬೇಕು. ಮಾಡೋದಾದ್ರೆ ನೀವು ಮಾಡಿಸ್ಕೊಂಡು ಆ ತರ ಹೋದ್ರೆ ಸ್ಕೀಮ್ ಕೊಡಿ ಸರ್ ಅಂತ. ಇದು ನೋಡಿ, ಇದು ನಾವು 1,60,000 ತನಕ ನಿಮಗೆ ಈ ಸೌಲಭ್ಯ ತಗೋಬಹುದು, ಯಾವುದೇ ತರದ ಟಿವಿ ಇದನ್ನ ಭದ್ರತೆ ಇಲ್ಲದೆ ಕೊಡ್ತಕ್ಕಂಥದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಬಡ್ಡಿ ಏನ್ ಹೇಳಿ? ಬಡ್ಡಿ ಅದು 15 ದಿವಸಕ್ಕೆ ಕಟ್ ಆಯ್ತು ಸರ್. 15 ದಿವಸಕ್ಕೆ ನೀವು ಬ್ಯಾಂಕ್ನವ್ರನ್ನ ವಿಚಾರಿಸಿ ಅದನ್ನ ಹೆಂಗೆ ಯಾತಕ್ಕೆ ಕಟ್ ಆಗ್ತದೆ ಅಂತ. ಅಲ್ಲ, ನೀವು ಒಂಚೂರು ನಮಗೆ ಅವ್ರಿಗೆ ಮಾಹಿತಿ ಕೊಟ್ಟರೆ ನಮಗೆ ಇಲಾಖೆ ಕಡೆಯಿಂದ ಸರಿ ಅನ್ನಿಸ್ತದೆ ಸರ್. ಆಯಿತು, ಅದನ್ನು ವ್ಯವಸ್ಥೆ ಮಾಡೋದು. ಅದನ್ನು ಒಳ್ಳೇದು ಸರ್, ಒಳ್ಳೇದು ಒಳ್ಳೇದು ಸರ್. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ಆ ಕಡೆಯಿಂದ ಸೈಲೆಂಟ್ ಆಗಿದ್ದಾರೆ ಸರ್. ಈಗ ಜಾನ್ ನಮಸ್ಕಾರ ಸರ್, ಹೇಳಿ, ಮಾತಾಡಿ. ನಮಸ್ಕಾರ ಸರ್. ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ದಯಮಾಡಿ. ಕಡಿಮೆ ಮಾಡಿದ್ದೀನಿ ಸರ್. ಅಯ್ಯೋ, ಇದು ಇದರಲ್ಲಿ ಎಕೋ ಎಕೋ ಬಂದಂಗೆ ಗೊತ್ತಾಗದೆ. ಕಡಿಮೆ ಆಗ್ತದೆ ಸರ್. ಇನ್ನೂ ಕಡಿಮೆ ಮಾಡಪ್ಪ. ಸರಿ ಸರ್. ಮತ್ತೆ ಕೇಳ್ತದಲ್ಲ, ಎಲ್ಲಾರು ದೂರ ತಗೋ ಕೇಳ್ಬಿಡಿ ಆ ರೇಡಿಯೋನ. ಮಾತಾಡಿ ಈಗ ತಾವು. ನಿಮ್ಮ ಹೆಸರು, ನಿಮ್ಮ ಪರಿಚಯ? ಕೆಸಮಸ್ತೆ ಸರ್ಗೆ ನಮಸ್ಕಾರ. ಆಯ್ತು ಸರ್. ಡಾಕ್ಟರ್ ಸಾಹೇಬ್ರು ಕೂಡ ನಮಸ್ಕಾರ. ನಮಸ್ತೆ. ನೀವ್ಯಾರು ಹೇಳಿ ಸ್ವಾಮಿ ಮೊದಲು? ಗುಳ್ಬಳ ತಾಲೂಕ್ ಸೋಮಳಿಯಿಂದ ವೀರಭದ್ರ ಸ್ವಾಮಿ ಸರ್. ಹೇಳಿ ವೀರಭದ್ರ ಸ್ವಾಮಿಗಳೇ. ಈಗ ಇವಾಗ ಕೇಳ್ತಾ ಇದ್ರು ಪಶು ಲೋನು ಅಂತ.